ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದಾಧುನ್ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛನಾ ಅಪ್ನೆ ಬಡೆ ಬುಜುರ್ಗೊ ಸೆ ಕೈಸೆ ಫಸಲ್ ಲಹಲಹಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಭೀ. ಅರೆ ಪಹಲಿ ವಾಲಿ ಬಾತ್ ಕಹಾಂ, ಪರ್ ಅಬ್ ತೋ ಸಬ್ ಯಹಿ ಡಾಲೆ ಹೈ. ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೆ ಹೈ, ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೆ ಹೈ. ಸಚ್ ಹೈ? ಅರೆ ಬೇಟೆ, ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೆ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ठीक है भाई, मैं भी आज तक जैविक खेती शुरू करूंगा. माटी से प्रेम की परंपरा है परंपरागत खेती. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ ಸ್ನೇಹಿತರು ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿ ಹಾಗೂ ಮೇಕೆ ಸಾಕಾಣಿಕೆಯಲ್ಲಿನ ಅನುಭವ ಕುರಿತು ಕೆಆರ್ಪೇಟೆ ತಾಲೂಕು ಶೀಳನೆರೆ ಹೋಬಳಿ ಎಚ್ ಬಳ್ಳೇಕೆರೆಯಲ್ಲಿ ಪಶುಪಾಲನೆ ನಡೆಸುತ್ತಿರುವ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಆರ್ಪೇಟೆ ತಾಲೂಕು ಶೀಳನೆರೆ ಹೋಬಳಿ ಎಚ್ ಬಳ್ಳೇಕೆರೆಯಲ್ಲಿ ಆಡುಗಳ ಸಾಕಾಣಿಕೆಯಲ್ಲಿ ತೊಡಗಿರುವಂತಹ 45 ವರ್ಷದ ಕುಮಾರ್ ಅವರು. ಕುಮಾರ್ ಅವರು ಒಂದು ಆಡುವಿನಿಂದ ಪ್ರಾರಂಭ ಮಾಡಿ ಈಗ 35 ಆಡುಗಳ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಇರುವಂತಹ 2 ಎಕರೆ ಪ್ರದೇಶದಲ್ಲಿ ಮುಖ್ಯವಾಗಿ ತೆಂಗನ್ನು ನಂಬಿಕೊಂಡಿದ್ದಾರೆ. ಜೊತೆಗೆ ರಾಸುಗಳಿಗೆ ಬೇಕಾದಂತಹ ಮೇವು 2 ಹಸುಗಳ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಶುಂಠಿಯನ್ನು ಬೆಳೀತಾರೆ, ತರಕಾರಿ ಬೆಳೆಗಳನ್ನು ಬೆಳೀತಾರೆ. ಸುಮಾರು 950 ಅಡಿಕೆ ಸಸಿಗಳನ್ನು ಹಾಕಿದ್ದಾರೆ, ಅವುಗಳಲ್ಲಿ ಫಲವನ್ನು ಸಹ ಪಡ್ಕೊಳ್ತಾ ಇದ್ದಾರೆ. 45 ವರ್ಷ ಕುಮಾರ್ ಅವರೇ, ಆದರೆ ಕೃಷಿ ಬದುಕಿನಲ್ಲಿ ನೀವು ತೊಡಗಿಸ್ಕೊಂಡಿದ್ದು 20 ವರ್ಷದಿಂದ ಈಚೆಗೆ. ಅದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಮಹತ್ವದ ತಿರುವುಗಳಾಯಿತು, ಕೊನೆಗೆ ಕೃಷಿಯನ್ನೇ ನೀವು ಒಂದು ಬದುಕಿನಲ್ಲಿ ಸಾರ್ಥಕತೆಯನ್ನು ಕಾಣೋ ಹಂಗಾಯಿತು. ಕೇಳಿ ಒಂದಿಷ್ಟು ಯಾವ ರೀತಿ ಇತ್ತು ನಿಮ್ಮ ಹಿಂದಿನ ಬದುಕು? ಒಂದಾಡಿನಿಂದ 35 ಆಡು ತನಕ ಬರಬೇಕಾದ್ರೆ ಅದಕ್ಕಿಂತ ಹಿಂದಿನ ಕಥೆಗಳೆಲ್ಲ ಏನೆಲ್ಲ ಇತ್ತು? ಸರ್, ನಾನು ಇನ್ನೊಬ್ಬರ ಮನೆ ಜೀತಿಕ್ಕಿದ್ದೆ. ಕಷ್ಟ ಸುಖ ಏನು ಅನ್ನೋದು ಗೊತ್ತಾಯಿತು. ಹೆಚ್ಚಿಗೆ ಅಮೌಂಟ್ ಹಾಕೋಬೇಕು ಅಂದರೆ ದುಡ್ಡಿಲ್ಲ, ಅವರು ಕೊಡೋಲ್ಲ. ಏನಪ್ಪ ಅಂದರೆ, ಅವ್ರ ಹಟ್ಟಿರೇ ಇದ್ದಾಗ ಹೊಸ ತೆಂಗಿನ ಗಿಡ ನೆಟ್ಕೊಂಡಿದ್ದೆ. ನೈಟ್ ಹೋಗಿ ನೀರು ಇಕ್ಕತ್ತಿದೆ ತೆಂಗಿನ ಗಿಡಕ್ಕೆ, ಅವ್ರ ಕೂಲಿನೂ ಅಗ್ಲೋತ್ ಮಾಡ್ಕೊತಿದೆ. ನೈಟ್ ಹೋಗಿ ಬಾವಿಂದ ಒತ್ತಿ 50 ಗಿಡಕ್ಕೂ ಒಂದೊಂದು ಚೋರಿಗೆ ನೀರು ಇಕ್ಕತ್ತಿದೆ. ಬೆಳಗನ ಒಯ್ಬೇಕು ಅಂದರೆ 50 ಗಿಡ ಆಗ ಇನ್ನೂ ಸಣ್ಣ ಎತ್ತಳಕ್ಕೆ ಆಯ್ತಿತ್ತಿಲ್ಲ. ಯಾಕೆ 50 ಗಿಡಕ್ಕೆ ನೈಟ್ ಹೋಗಿ ನೀರು ಉಯ್ಬೇಕು ಅಂದರೆ, ನಮ್ಮವ್ವ ನಮ್ಮಅಪ್ಪ ತೀರ್ಕೊಬಿಟ್ಟಿರು ಆಗಲೇ, ಸಣ್ಣದ್ರೆ ತೀರ್ಕೊಬಿಟ್ಟಿರೋ ಸಿಚುಯೇಷನ್ದ ನನ್ನ ಕಷ್ಟ ಸುಖ ಏನು ಅನ್ನೋದು ಗೊತ್ತಾಯಿತು. ಕಷ್ಟ ಏನು ಸುಖ ಏನು ಅನ್ನೋದು ಗೊತ್ತಾದ್ಮೇಲೆ ನಾನೇನು ಮಾಡಿದೆ, ಆಗ ಇವ್ರಟ್ಟಿದೆ ಹಿಂದ ಗಂಟೆ ಗೇಕೋದ್ರೆ ಮುಂದೆ ನಾನು ಬದುಕೋದು ಹೆಂಗೆ, ಗೇದಿ ಇವ್ರಿಗೆ ಕೊಟ್ಕೋದ್ರೆ ನಾನು ಬದುಕಕ್ಕಾಗಲ್ಲ ಅನ್ಬಿಟ್ಟು. ಎಷ್ಟು ವರ್ಷ ನಿಮಗೆ ಆಗ? ನಮ್ಮವ್ವ ನಮ್ಮಪ್ಪ ತೀರೋದೇ ನನಗೆ ಗೊತ್ತಿಲ್ಲ. ಸಣ್ಣ ಈ ತರ ಯೋಚನೆಗಳು ಬಂದಾಗ ಆಗ ಒಂದು 15 ವರ್ಷ 20 ವರ್ಷ ಆಗಿರ್ಬೇಕು. ಅಲ್ಲಿ ತನಕ ನೀ ಒಂದ್ ಕಡೆ, ನಿನ್ ತಂಗಿ ಒಂದ್ ಕಡೆ ಬೆಳೀತಾ, ಎಲ್ಲ ಒಂದೊಂದ್ ಕಡೆ ದಿಕ್ಕಾಂಪಾಲ ಆಗಿ ಹೋಗಿದ್ದು. ಆಗ ಯಾರ ಹೇಳಿದ್ರು ನೀನ್ ಅಲ್ಲಿ ಇಲ್ಲಿ ತಿನ್ಕೊಂಬಿಟ್ಟೋದ್ರೆ ನನ್ನ ಹುಡ್ತು ಬುದ್ಧ ಬಂದ್ಮನು ಹುಡ್ತು, ಎಲ್ಲಾರ ಅನಸ ಸಂಕೊಂಡೋಗದ, ನನ್ನವ್ರು ಯಾರು ಇಲ್ಲ ಅನ್ನೋದು ತಿಳ್ಕೊಂಡೆ. ಆಗ ಹೋಯ್ತಾ ಒಂತ ಯತ್ನೆ ಮಾಡಿಸ್ತು. ನಾನು ಉಂಟೋದ್ರೆ ನಮ್ಮವ್ವ ನಮ್ಮಪ್ಪ ಉಡ್ಸಿದ್ರಲ್ಲ, ಅವ್ರ ಬಾಳಾಟ ಏನು, ಅವ್ರ ನೆನ್ಕೊಳಕ್ ನೆನ್ಪೇನು ಸಿಗ್ತದೆ, ಹೋಗೋದು ಬೇಡ ನಮ್ಮ ಆದರೆ ನಮ್ಮವ್ವ ನಮ್ಮಅಪ್ಪ ಮಾಡಿರೋಂತ ಭೂಮಿನೇ ಗೇಯ್ಬೇಕು ಅನ್ಬಿಟ್ಟು ಸಂತೋಷ ಪಟ್ಟು. ಆ ಭೂಮಿನ ಬೇರೆಯವರ ಪಾಲಾಗಿತ್ತು ಅಷ್ಟೊತ್ತಿಗೆ. ಹಾ, ಇನ್ನೊಬ್ರು ಮಾಡ್ಕೋತಿದ್ರು. ನನ್ಗೇನಂದ್ರೆ ಏನಿಲ್ಲ, ನಾನ್ ಗೇಯೋದು ಅವ್ರಿಗೆ ತಗೋಗ್ ದುಡ್ಡು ಕೊಡೋದು. ಅವತ್ತು ಚೆನ್ನಂಗುಂಡಿ ಕೆಲಸಕ್ಕೆ ಕಳಿಸ್ತಿದ್ರು ನಮ್ ಸ್ವಾತಂತ್ರತೆ. ಹೋದ್ರೆ ಕೆಲಸಕ್ಕೆ ಹೋದ್ರೆ ಮಾತ್ರ ಮುದ್ದೆ ನನ್ಗೆ, ಅವಾಗ್ಲೂ ಅನ್ನ ಪನ್ನ ಇಕ್ತಿರ ನನ್ಗೆ ಮುದ್ದೆನೆಯ. ಕೆಲಸಕ್ಕೆ ಹೋದ್ರೆ ನಿನ್ಗೆ ಅನ್ನ ಇಲ್ಲಾಂದ್ರೆ ಇಲ್ಲ ಅನ್ನೋರು. ನಾನಾಗ ಹೋಗ್ವೆ, ಓ ನಂಜಪ್ಪ ಯಾರು ಬಿಟ್ರು ಬಿಡ್ಬೇಡ ಅಂತಿದ್ರು. ನಾನಾಗ ಒಂಚೂರಿಗೆ ನೀರು ಹೊತ್ಕೊ ಹೋಯ್ತಿದ್ದೆ, ಒತ್ ಕೊಡೋದು ಅಷ್ಟೇ, ಕೇಳೋದವ್ರಿಗೆ ನೀರು ಕೊಡೋದು ಅಷ್ಟೇ. ಅವತ್ತು ನನ್ಗೆ 10 ರೂಪಾಯಿ ಕೂಲಿ, ಒಂದು ವಾರಕ್ಕೆ 110 ರೂಪಾಯಿ ಏನೋ ಕೊಡ್ತಿದ್ರು. ಅದನ್ನು ತಂದು ಅವ್ರಿಗೆ ಹೇಗೆ ಕೊಡ್ಬೇಕು, 1 ರೂಪಾಯಿ 3 ರೂಪಾಯಿ ಇಸ್ಕತ್ತಿತ್ತಿಲ್ಲ, ಯಾಕೆ ಖರ್ಚು ಮಾಡಿದೆ ಅಂತ ಹೊಡೆಯರು. ಅಂಥದ್ರೆಲ್ಲ ಬೆಳೆದೆ, ಹಾಗಾಯ್ತು ಹಂಗಾಯ್ತು. ಈ ಆನಂತರ ನೋಡ್ಕೊಂಡೆ ಇದೇನು ಮಾಡೋದು, ಹಿಂಗೆ ಹಿಂಗೆ ಗೇದಿ ಗೇದಿ ಅವರೇ ರೊಟ್ಟಿ ಕೊಟ್ಟಾಯ್ತಾರೆ ಅಂದ್ಬಿಟ್ಟು ನನ್ನ ತಂಗಿ ಮೇಲೆ ರೊಟ್ಟಿ ಬರೋದು. ನಮ್ಮ ಅಯ್ಯ ಏನು ಮಾಡ್ದೆ, ಏ ನಿನ್ನ ತಂಗಿ ಸಾಕಿವಿ ಸಲ್ಬಿವಿ ಏನಾರ ಮಾಡ್ಕೊಂಡ್ಬಿಟ್ಟು ತಂದು ಬಿಡ್ಬಿಟ್ರು ಬೆಳೆಕರಿಗೆ. ನಾನು ಅಸತ್ತಿ ಇನ್ನೊಬ್ರು ಮನೆ ಜೀತಕ್ಕೆ ಬಂದ್ಬಿಟ್ಟೆ. ಆಗ ಏ ಹೊಲ ನಿನಗೆ 2000, ನಿನ್ನ ಜಮೀನಿಗೆ 2000, 4000 ಕೊಡ್ತೀನಿ ಅಂದರು. ಆಗೇನು ಮಾಡಿದೆ, ಸದ್ಯ ನಂಗೆ ಅಷ್ಟು ಸಿಗ್ತಾರ ಪ್ರಮೋದ ನನಗೆ. ಆಗ ನನ್ನ ತಂಗಿ ಮದುವೆ ಮಾಡೋಕ್ಕೆ ಒಂದು ದಾರಿ ಆಯಿತು. ನಮ್ಮೂರಲ್ಲೇ ಚಿತ್ರಗಿತ್ರ ಮಾಡಲಿಲ್ಲ, ಇರೋದು ಹೇಳ್ಬೇಕು, ಚಿತ್ರ ಮಾಡಿಲ್ಲ, ಊರೊಳಗೆ ಮದುವೆ ಮಾಡಿ ಗಂಡು ಮನೆ ಕಳಿಸ್ದೆ. ಈಗ ಅವ್ರೇನ ಪಾಂಡವಪುರದವ್ರು, ಅವ್ರೇ ಅವ್ರಿಗೂ ಏನು ತೊಂದರೆ ಇಲ್ಲ, ಭೂಮಿ ಉಡಾಕ್ ಬರೀ ಅವ್ರ ಗಂಡು ಮನೆ ಆಸ್ತಿ ಅದೇ ಅಂದು ಅದೇ. ಈಗ ಆನಂತರ ಏನು ಮಾಡ್ತಾಯಿದೆ ಅಂದರೆ, ನಾನು ಮದುವೆ ಇದ್ದು ಬತ್ತು, ನಾನು ಒಂದು ನಮ್ಮ ಅತ್ತೆ ಏನು ಮಾಡಿದ್ರು, ನನ್ನ ಅಡಿ ಮಯ ಏನು ಇಲ್ವಲ್ಲ ಅಂದ್ಬಿಟ್ಟು ಒಂದು ಕುರಿ ಮರಿ ಇಟ್ಕೊಂಡ್ಬಂದು ಕೊಟ್ಟರು. ಅದು ಸಾಕ್ತೆ, ಅದು ಒಂದು 2 ಲಕ್ಷ ರೂಪಾಯಿ ನನ್ನ ಹತ್ರ ದುಡ್ಡು ಆಯ್ತು ಒಂದೇ ಮರಿಲಿ. ಅದಂಗೆ ಒಂದು ಮಟ್ಟ ಮದ್ದು ಇಟ್ಕೊಬಂದಾಗ ಒಂದು ಹೆಣ್ಣು ಮರಿ ಆಗ್ತು, ಗಬ್ಬದ್ದು ಇಟ್ಕೊಬಂದ್ರು ಕುರಿಯ ಮಾಡ್ಕೊಂಡ, ಅದು ಹೆಣ್ಣು ಮರಿ ಆಗ್ತು. ಅದು ಇನ್ನೊಂದು ಸುರಕ್ಕೆ ಅದು 2 ಹೆಣ್ಣು ಮರಿನೇ ಹಾಕ್ಬಿಟ್ಟು 4 ಆದವು. 4 ಆದಾಗ ವಾತ್ ಮರುಗಳನ್ನ ಮಾರ್ಕೊಳ್ಳೆ, ಹೆಣ್ಣು ಮರಿ ಅನ್ನೋದು ಪೆಳಗ್ ಬಿಟ್ಕೊಳ್ಳೆ. ಅದರಿಂದ ಮನೆ ಕಟ್ಟೋ ಹೊತ್ತಿನಲ್ಲಿ ಮೇಸಾರಿ ಯಾರು ಇಲ್ಲ ಅನ್ನಿಸ್ಬಿಟ್ಟು. ಎಷ್ಟು ವರ್ಷದಲ್ಲಿ ಆಗಿದ್ದು ಇದು? ಇದು 23 ವರ್ಷಕ್ಕೆ ಇದೆಲ್ಲ ತಿರು ಬಂದ್ಬಿಟ್ಟು. ಹಂಗಲ್ಲ, ಈಗ ಒಂದ್ ಮರಿಯಿಂದ 2 ಲಕ್ಷ ರೂಪಾಯಿ ತನಕ ಸಂಪಾದನೆ 3 ವರ್ಷ ಬೇಕಾಯ್ತು. 3 ವರ್ಷ ಬೇಕಾಯ್ತು. ಇನ್ನೊಂದ್ಸಲ ಹೇಳಿ ಹೆಂಗಾಯ್ತು ಅಂತ. ಒಂದು ಮರಿಲಿ 2 ಮರಿ ಆಗ್ತದೆ, ಒಂದು ಹೆಣ್ಣು ಮರಿ ಒಂದು ಇನ್ನೊಂದು ಹೆಣ್ಣು ಮರಿ 2, 4 ಆಯ್ತು, ಡಬಲ್ ಆಯ್ತು. ನಾ 2 ಹೆಣ್ಣು ಮರಿನೇ, 4 ಹೆಣ್ಣು ಮರಿನೇ ಅದು. ಹಂಗಂಗೆ ಹಂಗೆ ಒಂದು ಹೆಣ್ಣು ಮರಿ ಒಂದು ವಾತ್ ಮರಿ ಬಿಸಾಕ ಬಂದಾಗ ವಾತನ ಕೊಟ್ಕೊಳ್ಬಿಟ್ಟಾಗ್ರ ಹೆಣ್ಣು ಮರಿಗಳನ್ನ ಪಿಡಿಗೆ ಬಿಟ್ಕೊಳವು. ಆಗ ಮನೆ ಕಟ್ಟಕ್ಕೆ ಒಂದು ಗ್ರ್ಯಾಂಡ್ ಸೈಟ್ನು ಮಾಡ್ಬೇಕಾಗಿ ಬತ್ತು, ನಾನು ಮನೆ ತಿತ್ತಿಲ್ಲ, ಸೈಟ್ನು ಮಾಡ್ಬೇಕಾಗಿ ಬತ್ತು. ನಾನೇನು ಮಾಡಿದೆ, ಹಾಗೆ ಎಲ್ಲ ಕೊಟ್ಬಿಟ್ಟೆ ಒಂದೇ ಒಂದು ಮಡಿಕೊಂಡು. ಆದ್ರೂ ತಿರ್ಗಾ ಮನೆ ಕಟ್ಟೋದ್ರೊಳಗೆ 2 ವರ್ಷ ಟೈಮ್ ತಗತ್ತು. ತಿರ್ಗಾ ಮನೆ ಕಟ್ಟೋದ್ರೊಳಗೆ ತಿರ್ಗಾ 4-5 ಆಗ್ಬಿಟ್ಟು. ನಾನೇನು ಮಾಡಿದೆ, ಪೂರ್ತಿ ಕೊಟ್ಬಿಟ್ಟೆ. ಆಗ ಕೊಟ್ಬಿಟ್ಟು ನೀರಾಪರಿ ಅದಕ್ಕೆ ಒಂದು ಜೊತೆ ಹುಳ ದನ ಯಾರು ಕರೆದವ್ರಿಗೆ ಯಾರು ಹೋಗುವೆ, ಹಿಂದೆ ಹೋದವ್ರಿಗೆ ನಾವು ಸುಮ್ಮನೆ ನಾವು ನನ್ನ ದಾಮನ ಜೊತೆ ಓರ್ವ ದನ ಮಾಡಿಕೊಂಡು ಉಟ್ಕೊಂಡು ಇರುವೆ. ಒಂದಿನ ಹೋದ್ರೆ 70 ರೂಪಾಯಿ ಕೂಲಿ ಕೊಡ್ತಿರುವಾಗ, ಕಮ್ಮಿ 70 ರೂಪಾಯಿ ಕೂಲಿ ಕೊಡ್ತಿರೋ, ಆಗ ಉತ್ಕೊಂಡು ಪತ್ಕೊಂಡು ಜೀವನ ಸಾಕೊಂಡು ಬಂದೆ. ಆನಂತರ ಆಗಿ ನಾನು ಮದುವೆ ಆದೆ ಅಸೋತ್ಗೆ. ನನಗೆ ಹಿಂಗೆ ಆಯ್ತಾರೆ ಅಂದ್ಬಿಟ್ಟು ಆಡ್ಬಿಡ್ಬಿಟ್ಟೆ. ನಮ್ಮ ಹೆಣ್ಣು ಮೆಸೇಜ್ ಆಯಿತು. ಆಗ ನಮ್ಮ ಬಾಮ ಇದೇನು ಮಾಡ್ದೆ, ತಗನಿ ಬಾಬಾ 5,000 ಅಂದ್ರೆ ದುಡ್ಡು ಕೊಟ್ಟೆ. ಅದ್ರಲ್ಲಿ ಏನು ಮಾಡಿದೆ, ನಾನು ಒಂದೇ ಒಂದು ಕುರಿ ಆಡು ಮರಿ ಇಟ್ಕೊಬಂದು ಗಬ್ಬನ್ ಮಾಡ್ಕೊಂಡು 3,000 ಕೊಟ್ಟೆ. ಇವತ್ತು 4-5 ಲಕ್ಷ ದುಡ್ಡಾಗದೆ, 30 ಆಡು ಮನೆ ಇದೆ. ಹೇಳಿ, ಈಗ 35 ಆಡು ಮನೆ ಆಗಬೇಕು ಅಂದ್ರೆ ಹೆಂಗಾಯ್ತು? ಅದು ಹೆಂಗಾಯ್ತು ಅಂದ್ರೆ ಸರ್, ಒಂದು ಸರಿ 2 ಹೆಣ್ಣು ಮರಿ ಆಗ್ತು, ಒಂದು ಸರಿ 2 ಹೆಣ್ಣಾಯ್ತು ಅಂದ್ರೆ ಇನ್ನೊಂದು ಸರಿಗೆ ಅದು ಬರೀ ಹೆಣ್ಣು ಮರಿನೇ ಹಾಕಕ್ ನಿಂತ್ಕೊಬಿಡ್ತು. ಅವು 2ನೇ ಸುರಿ ಹಾಕೋದ್ರೊಳಗೆ ಮಳ್ಕೊಳ್ಳೋ ಮರಿ ಹಾಕಕ್ ತಿರ್ಕೊಬಿಟ್ಟು, ಅವು ಮಳ್ಕೊಳ್ಳೋ ತಿರ್ಗ ಮರಿ ಹಾಕಂಗೆ ನಿಂತ್ಕೊಬಿಡ್ತಾರ. ಒಂದು ಆಗ 1 ವರ್ಷದೊಳಗೆ ಸಹ ದುಡ್ಡು ನನ್ನ ಕೈಗೆ ತುಂಬ ತುಂಬಕತ್ತು. ವಾತ್ ಮರುಗಳ ಇಲ್ಲ ಅಂದ್ರೆ 8,000, 9,000, 10,000 ಗಂಟ ಕೊಡುವೆ. ಈಗೂ ಅವೆ ಮಾ ವಾತ್ಗಳು, ಈಗೂ 1,000 ಕೇಳವ್ರೆ, ಕೊಟ್ಟಿಲ್ಲ. ಈಗ ಎಷ್ಟಿದೆ? ಈಗ 35 ಇದಾವೆ. 35 ಇದೆ. 35 ಎಲ್ಲ ಹೆಂಗೆ ಅವುಗಳ ಪಾಲನೆ ಮಾಡೋದು? ಸರ್, ನಾನು ನನಗೆ ಕುರಿ ದೊಡ್ಡಿ ಮಾಡಿಲ್ಲ, ಇನ್ನೊಂದು ಮೇಕೆ ದೊಡ್ಡಿ ಮಾಡಿಲ್ಲ. ನಾನಂತೂ ಬಯಲು ಬುಡ್ಕೋ ಹೋಯ್ತೀನಿ. ಒಂದು 12 ಗಂಟೆ ಮನೆ ಭಂಗ ಪಾಠ ಪಾಠ ಭಂಗ ಮಾಡ್ಕೋತೀನಿ. 12 ಗಂಟೆ ಮೇಲೆ ಊಟ ಮಾಡ್ಕೊಂಡಂಗೆ ಹೋಯ್ತದೆ, ಬುಟ್ಕೋ ಹೋಯ್ತೀನಿ. ಸಂಜೆ 5-5.5 ಗಂಟೆ ಮೇಯಿಸ್ಕೋಬರ್ತೀನಿ ಸರ್, ಮನೆ ಹತ್ರ ನೆಮ್ಮದಿಯಾಗಿ ಇವ್ನಿ ಸರ್. ರಾತ್ರಿ ಕಟ್ಟಕ್ಕೆ ಅವುಗಳಿಗೆ ಮೇವಿಗೆ ಹಾಕೋ ವ್ಯವಸ್ಥೆ ಇಲ್ಲ? ಇಲ್ಲ ಸರ್, ಹಸುಗಳು ಇರಾತಿ ಹಸುಗಳಿಗೆ ತಿಂಡಿ ಕೊಡ್ಬೇಕು ಅನ್ನಂಗಿಲ್ಲ, ಅವಕ್ಕೆ ಮೇವು ಕರೆಸ್ಬೇಕು ಇದು ಮಾಡ್ಬೇಕು ಅನ್ನಂಗಿಲ್ಲ. ಈಗ 2 ಹಸುಗಳು ಯಾವ್ದು, ನಾಟಿನ ಇಲ್ಲ ಜೆರ್ಸಿ ಸರ್? ಒಂದು ಎಚ್ಎಫ್ ಅದೇ, ಒಂದು ಜೆರ್ಸಿ ಅದೇ. ಆ ಜೆರ್ಸಿಗೆ ಏನಿರೋ ತೋಟದ ಕಡ್ಡಿ ಬೇಕಂದಿವಿ, ಕಡ್ಡಿ ಅಡಕೆ ತೋಟದವ್ರಿಗೆ ಮರ ಒಣಗ್ತದೆ ಅಂತ ತೆಳಗ್ ನೆಟ್ಟಿವ್ನಿ. ಆ ಅಡಕೆ ತೋಟದವ್ರಿಗೆ ಆರಾಮಾಗಿ ಕಡ್ಡಿ ಹಾಕಂದಿವಿ, ತಗೋಯ್ತೀವಿ, ಕಡ್ಡಿ ಕೂದ ಹಾಕತ್ತೀವಿ, ನೆಮ್ಮದಿಯಾಗಿವಿ ಸರ್. ಈಗ ಅಂದ್ರೆ ನಿಮ್ಮ ತಂದೆಯಿಂದ ಏನು ಪಿತ್ರಾತೀತವಾಗಿ 2 ಎಕರೆ ಬರಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಸಮಸ್ಯೆ ಇತ್ತು, ಅದನ್ನೆಲ್ಲ ಪಡ್ಕೊಂಡು ಆಮೇಲೆ ಕೃಷಿನ ಶುರು ಮಾಡಿದ್ರಿ. ಅಲ್ಲಿ ತನಕ ನೀವು ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ರಿ. ಅಂದ್ರೆ ಕೃಷಿ ಕೆಲಸ ಎಲ್ಲ ಗೊತ್ತಿತ್ತಾಗಾದ್ರೆ ನಾನು ನನ್ನ ಕುಸಿ ಬೈವಟ್ಟರೆ ಬಳಸ್ಬಿಟ್ರ ಸಾ ಕುಸಿಲೇ ಹಾಕಂದ್ ಹರಡ್ಬಿಟ್ರಲ್ಲ. ಆದ್ರಿಂದ ಅಲ್ಲಿ ಅವ್ರ ಹತ್ತಿರ ನಾನು ಅಲ್ಲಿ ಸುಮ್ಮನೆ ಇರ್ಲಿಲ್ಲ, ಅಲ್ಲೂ ಸಾವಿರ ಅಡಕೆ ಗಿಡ ಎಳ್ಸ್ಬಿಟ್ಟು ಬಂದೆ ಅವ್ರಿಗೂ. ಅವರೇ ನನ್ಗೆ ಅವರಟ್ಟಿ ಜೀತ ಮಾಡ್ತೀನಲ್ಲ, ಸಾವಿರ ಅಡಕೆ ಗಿಡ ಎಳ್ಸಿದ್ನಲ್ಲ, ಅವ್ರೇನ್ ಮಾಡಿದ್ರು 200 ತೆಂಗಿನ ಗಿಡ ತಂದ್ರು. ಅದೇ ನಮ್ಮ ಮುರುಕ್ನಲ್ಲಿ ಪಾರಮಲ್ಲಿ 10 ರೂಪಾಯಿ ಒಂದ್ ಸೊಸಿಯಾಗ ಏ ತಗೋಲ ನೀನು ಒಂದ್ 50 ಅಂತ ಕೊಟ್ರು. ಅದೊಂದು ನೆಡ್ಬೇಕು ಹೆಂಗೆ ಹೆಂಗೆ ಅವ್ರದನ್ನ ನೆಟ್ ಹಾಕ್ಬಿಟ್ಟು ಬಂದು ನಾನು ಸಂಜೆ ಹೊತ್ತು ನನ್ನ ಗುಂಡಿ ತೆಗೆದು ನೆಡ್ಬೇಕು. ಒಂದಿನ ಫ್ರೀಯಾಗಿ ನೆಡಂಗಿಲ್ಲ ನನ್ಗೆ, ಏ ಯಾಕಲ್ಲಿ ನೆಡಕ್ಕೋಗಿದ್ದೆ ಮೊದಲು ಅಲ್ಲಿ ನೆಡ್ಲ ಅಂತ ಅಂತಿದ್ರು. ಹಗಲೊತ್ತು ಅಲ್ಲಿ ಕೆಲಸ, ರಾತ್ರಿಯಲ್ಲಿ ನಿಮ್ಮ ಜಮೀನು ಕೆಲಸ. ಈಗ ಹೆಂಗಿದೆ ತೆಂಗಿನ ಮರಗಳು, ಎಷ್ಟು ಕಾಯಿ ಬಿಡ್ತವೆ ವರ್ಷಕ್ಕೆ, ಹೆಂಗ ಆದಾಯ? ಇಲ್ಲ ಅಂದ್ರೆ ಸಾ ಒಂದ್ ಮರದಲ್ಲಿ 100-150 ಕಾಯಿ ಕಿಡಿಕೋಬೋದು ಸರ್. ನೀರಿನ ವ್ಯವಸ್ಥೆ ಹೆಂಗೆ? ಪಂಪ್ ಸೆಟ್ ಅದೇ ಸರ್. ನೀವೇ ಹಾಕ್ಸ್ಕೊಂಡಿದ್ದು? ನಾನೇ ಸ್ವಂತ ಹಾಕಿಸ್ಕೊಂಡಿನಿ ಸರ್. ಈಗ ನೀವು ಕೃಷಿ ಮಾಡಿದ್ಮೇಲೆ ಏನೆಲ್ಲ ಸಂಪಾದನೆ ಮಾಡಿದ್ರಿ ಅದನ್ನ ಹೇಳಿ. ನಾನ್ ಕೃಷಿ ಮಾಡಿದ್ಮೇಲೆ ಸರ್ ಒಂದಲ್ಲ ಅಂತ ಹೇಳಿ ಸೈಟ್ ತಗೊಂಡೆ, ಒಂದ್ ಮನೆ ಕಟ್ಟೆ, ಮಕ್ಕಳನ್ನ ಓದಿಸ್ಕೊತಾವನಿ. ಈಗ ಒಂದ್ ಅಷ್ಟು ಆಡವೆ. ಈಗ ಒಂದ್ 1/2 ಎಕರೆ ಜಮೀನ್ ಮಾಡ್ಬೇಕು ಅಂತ ಇನ್ನು ಇದಿಷ್ಟ ಆಗಿಲ್ಲ, ದುಡ್ಡೇನ ಕಟ್ಟಾಗದೆ ವ್ಯಾಪಾರನು ಆಗದೆ. ಈಗ ನಿಮ್ ಭೂಮಿನಲ್ಲೇ ನೀವೇ ಹೇಳಿದಂಗೆ ಒಂದ್ 2 ಎಕರೆ ಪ್ರದೇಶದಲ್ಲಿ 950 ಅಡಕೆ ಸಸಿಗಳಿವೆ. ಹೌದು ಸರ್. ಫಲ ಬಿಡ್ತಿರೋದು ಇವೆ. ಅಡಕೆ ಎಲ್ಲ ನೆಟ್ಟವ್ರು ಯಾರು? ನಾನೇ ಸರ್. ಆಹಾರದಲ್ಲಿ ನೆಟ್ಟಿದ್ದು ಇಲ್ಲ ಸರ್. ಈಗೀಗ ಇತ್ತೀಚೆಗೆ ಈಗ ಒಂದು ಫಲ ಬಿಡ್ತಾರವು 5 ವರ್ಷ ಆಗದೆ, ಫಲ ಬಿಡ್ತಾರವು 1-2 ವರ್ಷ ಆಗದೆ. ಅವೆಲ್ಲ ನಾನೇ, ನಮ್ಮ ಶಿವಮೊಗ್ಗದಲ್ಲಿ ಒಬ್ಬ ಫ್ರೆಂಡ್ಶಿಪ್ ಇದ್ರು ಶಿವಮೊಗ್ಗದಲ್ಲ, ಹಿಂದೆ ನಮ್ಮ ಇಳೆನಳ್ಳಿಯಲ್ಲಿ. ಅವ್ರೇನ್ ಮಾಡಿದ್ರೆ ಇದೆಲ್ಲ ಏನ್ ಮಾಡಕ್ ನಿಂತ್ಕೊಂಡಿದ್ದೆ, ಗದ್ದೆ ನೆಟ್ಟಿ ನೆಟ್ಟಿ ಏನ್ ಹಾಳಾಗೋಗ್ತಿದ್ದೆ, ಅಡಿಕೆ ಸೋಸಿ ಗೋಟ್ ತಂದು ಕೊಡ್ತೀನಿ, ನೀನ್ ಗೋಟ್ ಹಾಕೊಂಡು ಸೋಸಿ ಬೆಳೆಸ್ಕೊಂಡು ನೆಡು ಅಂದ್ರು. ಅವ್ರು ಗೋಟ್ ತಂದು ಕೊಟ್ರು ಸರ್, ಗೋಟ್ ನೆಟ್ಟೆ. ಇವತ್ತು ಅದ್ದೂರಿಯಾಗಿ ಸೋಸಿ ಬಂದವೆ, ಫಲನು ಹಂಗೆ ಕೊಡ್ತಾ ಇವೆ, ಸೋಸಿನೂ ಹಂಗೆ ಕಂಬವಾಗಿ ಹೇಳ್ತಾ ಇವೆ. ಈಗಲೂ ಸಸಿಗಳನ್ನ ಮಾಡ್ಕೋತೀರಾ ಗೋಟ್ ತಂದು? ಹೌದು ಸರ್, ನಾನು ಈಗಲೂ 1 ರೂಪಾಯಿ ಅಷ್ಟೆಲ್ಲ ಮಾಡಿರು, 1 ರೂಪಾಯಿ ಗೋಡ ದುಡ್ಡು ಕೊಟ್ಟಂತೂ ಯಾವ ಸೋಸಿನೂ ತಂದಿರ ಸರ್. ಈಗಲೂ ಸಸಿ ಮಾಡಿ ಬೇರೆಯವ್ರಿಗೂ ಕೊಡ್ತೀರಾ? ಕೊಡ್ತೀನಿ ಸರ್. ಎಷ್ಟು ಸಸಿ ಮಾಡ್ತೀರಿ ವರ್ಷಕ್ಕೆ? ವರ್ಷಕ್ಕೆ ಸಹ ಇಲ್ಲ ಅಂದ್ರೆ ನಾವು ಆಡಿನ ಗೊಬ್ಬರ ಹಾಕತ್ತೀವಿ. ಹೋದ ಸರಿ 1.5 ಸಾವಿರ ಸಸಿ ಹಾಕಿದೆ. ನಮ್ಮ ಮನೆಯವ್ರು ಏನ್ ಮಾಡಿದ್ರು, ಚೆನ್ನಾಗಿ ಪವರ್ ಆಗಿ ಬರ್ತದೆ ಅಂದ್ಬಿಟ್ಟು ಆಡು ಗೊಬ್ಬರ ಚೀರಕ್ ತುಂಬಿಟ್ಟದ್ದು ಪೂರ್ತಿ ಎರ್ಚ್ಬಿಟ್ರು ಸರ್. ಅದು ಗೆದ್ಲುಳ ಹೊಡೆದ್ಬಿಟ್ಟು ಉಂಡೆ ತಪ್ಪ ಉಂಡೆ ಬರ್ತಾವ್ರೆ, ಅದು ಹೊಡೆದ್ಬಿಟ್ಟು ಅದರಿಂದ ವಸಿ ಲಾಸ್ ಆಗೋಯ್ತು. ಈಗ ಇತ್ತೀಚೆಗೆ ಸ್ವಲ್ಪ ಒಂದು 100-200 ಹಿಂಗ್ ಕೊಟ್ಕೋತೀವಿ. ನಮ್ಮ ಇನ್ನೂರಕ್ಕೆ ಭಂಗ ಮಾಡ್ಕೋತೀವಿ ಸರ್. ಈಗ ತೆಂಗು ಅಡಿಕೆ ಇವುಗಳ ಮಧ್ಯೆ ಏನಾದ್ರು ಅಂತರ ಬೆಳೆಯಾಗಿ ಏನಾದ್ರು ಬೆಳಿತೀರಾ? ಬೆಳಿತೀವಿ ಸರ್. ಇದೇ ಮೆಣಸು, ಅದೇ ಇದು ಕಾಫಿ ಗಿಡ, ಇವರೇ ತಂದು ಕೊಟ್ಟಿರೋ ಕಾಳು ಮೆಣಸು. ಕಾಡು ಮೆಣಸು ಅದೇ ಸರ್. ಎಷ್ಟು ಎಷ್ಟಿದೆ ಮೆಣಸಿನ ಬೆಳೆಗಳು? ಅವೊಂದು 5-6 ಮಣಿ ಇವೆ ಸರ್. ಆಮೇಲೆ ಬಾಳೆ ಇದೆ. ಎಲ್ಲ ನಮ್ಮ ಉಪಕಾರಕ್ಕೆ ಏನೇನು ಬೇಕು ಅವೆಲ್ಲನು ಎಲ್ಲ ಎಲೆ ಎಂಬದೆ ಎಲೆ ಬರಂದ್ರೆ ಒಂದ್ 4-5 ಸಾವಿರ ದುಡ್ಡು ಆಗಿತ್ತು ಅದ್ರದ್ದು ಎಲೆ ಎಂಬಲ್ಲಿ. ಎಲ್ಲ ತರದವ್ರು ಮಾಡ್ಕೋತೀವಿ ಸರ್. ಉಪಕಾರಕ್ಕೆ ಅಂದ್ರೆ ಖರ್ಚಿಗೆ, ನಮ್ಮ ಸಂತೆ ಭಂಗಕ್ಕೆ, ನಮ್ಮ ಜೀವನಕ್ಕೆ, ಇನ್ನೊಬ್ರ ತಕ್ಕ ಹೋಗ್ದಂಗೆ ಏನೋ ಅವತ್ತಿಗಾವತ್ತಿಗೂ ನ್ಯಾರ ಮಾಡ್ಕೊಳ್ಳೋಣ ಅಂತ ಇವಿ ಸರ್. ಅಷ್ಟೇ. ಹಾಲು ಎಷ್ಟು ಉತ್ಪಾದನೆ ಆಗುತ್ತೆ ಹಾಲಲ್ಲಿ ಸರ್? ಏನೋ ಒಂದು 7-8 ಲೀಟ್ರ್ ಅಷ್ಟೇ ಸರ್. ಹಾಲಲ್ಲಿ ಮಾಡಕ್ಕಾಗಲ್ಲ, ಅವಕ್ಕೆ ತಿಂಡಿ ಅವಕ್ಕೆಲ್ಲ ಮೇನೇನ್ ಮಾಡ್ಕೋಯ್ತು ಅಂದ್ರೆ ಕಷ್ಟ ಅದೆ. ಅದಕ್ಕಿತ್ತಿದ್ರೆ ಆಡು ಬಹಳ ಈಜಿ, ಆಡು ಕುರಿ ಅವಲ್ಲ, ಅವ್ಕೆ ತಿಂಡಿ ಕೊಡ್ಬೇಕು ಅನ್ನಂಗಿಲ್ಲ, ನೀರು ಕುಡಿಸ್ಬೇಕು ಅನ್ನಂಗಿಲ್ಲ. ಅವ್ ಇಷ್ಟ ಬಂದಾಗ ನೀರು ಕುಡ್ಕೋತವೆ. ಏನೋ ಮರಿ ಹಾಕ್ದಾಗ ಒಂದು ಹಸಿ ಮುಸುವಣ್ಣೆ ಮಾಡ್ಬೇಕು, ಯಾಕೆಂದ್ರೆ ಒಂದು 3 ಆಗ್ತದೆ, ಒಂದು 4 ಆಗ್ತದೆ. ಅವಕ್ಕೆ ಅಚ್ಚಿಗಟ ಮುಚ್ಚುವರ್ಣೆ ಮಾಡಿದ್ರೆ ಅದನ್ನ ಹೆಂಗ್ ಮಾಡ್ಬೇಕು ಹೇಳಿ, ನೀವ್ ಹೆಂಗ್ ಮಾಡ್ತೀರಿ? ನಾವು ಸಹ ಮರಿ ಹಾಕ್ದಾಗ 1 ತಿಂಗಳ ಗಂಟ ಮುಸ್ಕುಂಜೋಳ ಕೊಡ್ತೀವಿ, ಕಡೆಕಂಡು ಹಿಂಡಿ ತಂದು ಕೊಡ್ತೀವಿ. ಅದು ಫುಡ್ಡು ಜಾಸ್ತಿ ಆಗ್ಬೇಕಾದ್ರೆ 3 ಮರಿ 4 ಮರಿ ಆಗ್ತದೆ, ಹಾಲು ಜಾಸ್ತಿ ಬರ್ಬೇಕಲ್ಲ ಅಂದ್ಬಿಟ್ಟು ಅಷ್ಟೆಲ್ಲ ತಿಂಡಿ ಕೊಡ್ತೀವಿ. ಒಂದು 1.5 ತಿಂಗಳಾಯ್ತು ಅಂತ ನೀಸ್ಬಿಡ್ತೀವಿ, ತಿಂಡಿ ನೀಸ್ಬಿಡ್ತೀವಿ. ಆಗ 7ನೇ ತಿಂಗಳಿಗೆ ಈಟು ಬಂದ್ಬಿಡ್ತದೆ ಅದು. ಆಗ ನೀಸ್ಬಿಟ್ಟಾಗ ಮರಿನೂ ಅಷ್ಟು ಬರೋತ್ತಾಗ ಎದ್ದು ಬಿಡ್ತವೆ. ಆಡ್ನ ಹಾಲೇನು ಮಾಡಲ್ವ? ಇಲ್ಲ ಸರ್, ಹಾಲಿಂದ ಯಾಕೆಂದ್ರೆ 3-4 ಮರಿ ಆಗಿರ್ತದೆ ಸರ್. ಹಾಲಿಂದ ಕರ್ಕೊಳಕ್ ಹೋದ್ರೆ ಅದು ನಮ್ಗೆ ಎಡವಟ್ ಆಯ್ತದೆ, ಮರಿ ಪೋಸ್ತಾಕಿ ಎಳಿಕಿಲ್ಲ. ಇವತ್ತು ಮರಿ ಸಖತ್ತಾಗಿರ್ತವೆ. ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ, ಮರಿ ಹಾಕೋದ 20 ದಿನ 1 ತಿಂಗಳು 2 ತಿಂಗಳಿಗೆ ತಪ್ಪಾಕ್ಬಿಡ್ತಾರೆ. ಅವು ತಪ್ಪಾಕ್ಬಿಡ್ತು ಸರ್. ಅವು ನಮ್ಮ ತಾಯಿಯಾಲು ಹೆಂಗೋ ಅವಕ್ಕೂ ತಾಯಿಯಾಲು ಅನ್ನೋದು ಆಸೆ ಇರಕ್ಕೆ ಸರ್. ಹಂಗೆ ಅವಕ್ಕೆ ಹಾಲು ಅವಕ್ಕೆ ಬಿಡ್ಬಿಟ್ರೆ ಮರಿ ಸಕ್ಸ್ಬಿಟ್ಟಾಗಿ ಹೇಳ್ತವೆ. 6ನೇ ತಿಂಗಳಿಗೆ ಮರಿ ಇದು ಬಂದ್ಬಿಡ್ತಾರೆ, ಕಟಾವು ಬಂದ್ಬಿಡ್ತಾರೆ ಸರ್. ನಮ್ಮ ಈಗ ಏನಂತಾರೆ, ಈಗ ಒಂದ್ ಕುರಿ ಕೊಟ್ರಲ್ಲ ನಿಮ್ಮ ಅತ್ತೆ ಅಳಿಮಯ್ಯನ, ಇದೆಲ್ಲ ಏನಂತಾರೆ ಅವರು? ಅವ್ರು ಈಗೇನು ಅನ್ನಕ್ಕಿಲ್ಲ ಸರ್. ಆಗ ಅಯ್ಯೋ ಹೋಗಿ ಹೋಗಿ ಆ ನನ್ನ ಮಗನ ಮನೆಗೆ ಕೊಟ್ಟೆ, ಅವಿಲ್ಲ ಅಪ್ಪಿಲ್ಲ ಇನ್ನೊಬ್ರು ಮನೆ ತಗೋನೆ, ಏನ್ ಮಾಡ್ಕೊಂಡು ಎಂತೋ ಅಂತ ನನ್ನೇ ಬೈಯೋರು ಸ. ಆಗ ಈಗ ಈಗ ಏನೋ ತಕ್ ಮಾಡ್ಕವ್ರೆ ಸರ್. ಎಲ್ಲ ಮಾಡ್ಕೊಂಡ್ರಿ ನೀವು? ಎಲ್ಲ ನಾನು ಇನ್ನೊಬ್ರು ಇವ್ರು ಸಾಲ ಆದ ಸರ್, 1.5 ಲಕ್ಷ ಸಾಲ ಆದೆ. ಆದ್ರೂ ಏನ್ ತೊಂದ್ರೆ ಇಲ್ಲ. ನೀರಿನ ವ್ಯವಸ್ಥೆ ಪಂಪ್ ಸೆಟ್ ಎಲ್ಲ ನೀವೇ ನಾವೇ ಹಾಕ್ಸ್ಕೊಂಡೆ ಸರ್. ಜಾಸ್ತಿ ಕಾಸು ಸಿಕ್ಕಿರೋದು ನಿಮ್ಗೆ ಯಾವ ಬೆಳೆ? ಅಡಿಕೆ ತೆಂಗಲ್ಲಿ ಸರ್, ಆಡು ಕುರಿ ಅಡಿಕೆ ತೆಂಗು ಮೂರರು ಸಮವಾಗಿ ಸಿಕ್ಕರೆ ಸರ್. ಅಂದ್ರೆ ಅಲ್ಲಿ ಕೆಲಸ ಮಾಡ್ತಾನೆ ಕೃಷಿ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಗಳನ್ನ ಹಗಲೊತ್ತಾ ಕೆಲಸಗಳೆಲ್ಲ ನೀವು ಮಾಡ್ತಾ ಮಾಡ್ತಾ ತಿಳ್ಕೊಂಡು ಹಗಲೊತ್ತು ಅವರು ಹೇಳ್ಕೊಟ್ಟಂಗೆ ಕತ್ಕೊಂಡೆ, ನೈಟ್ ಬಂದು ನಮ್ಮ ಊರಾಗ ಮಾಡಕ್ ಶುರು ಮಾಡ್ಕೊಂಡೆ. ಇದ್ರ ಮಧ್ಯೆ ಯಾಕೆ ಓದಕ್ ಹೋಗ್ಲಿಲ್ಲ ಏನು? ನನ್ಗೆ ಓದಕ್ಕೆ ಸರ್, ನಮ್ಗೆ ಹೂವ ಅಪ್ಪ ಇದ್ರ ತಾನೆ ಸರ್ ಓದಕ್ ಕಳ್ಸೋದು. ಅಯ್ಯ ಅವ್ರ ಮನೆ ಕೆಲಸ ಏನಾಗ್ಬೇಕು ಅಷ್ಟೇ. ಈಗ ನಮ್ಮ ಮನೆದ ನಾವ್ ನೋಡ್ಕೊಂಡೆ ಹೊರತು ಇನ್ನೊಬ್ರ ಮನೆದೇನ್ ನೋಡಿಕೆ ಬರ. ಅವ್ರ ಮಕ್ಕಳೆಲ್ಲ ಓದ್ಬೇಕು ಅಷ್ಟೇ, ಅವ್ನ್ ಬಂದವನೆ ಇಟ್ಟು ತಿಂತಾನೆ ದನ ಕಾಯ್ತಾನೆ ಅಷ್ಟೇ ತಾನೆ. ಇನ್ನೇನಾಗ್ಬೇಕು ಅವ್ರಿಗೆ? ಹಾಡು ಹಾಡೇತಾನೆ ಸರ್. ರೈತರ ಬೆಳೆ ಸಮೀಕ್ಷೆ ಆಪ್ ಕುರಿತ ಪ್ರಕಟಣೆ. 2021-22 ಸಾಲಿನ ಬೆಳೆ ಸಮೀಕ್ಷೆ ಕಾರ್ಯಕ್ರಮದ ಭಾಗವಾಗಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯು ಮುಂಗಾರು ಹಂಗಾಮಿನ ರೈತರ ಬೆಳೆ ಸಮೀಕ್ಷೆ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಬಿಡುಗಡೆ ಮಾಡಿರುತ್ತದೆ. ಸದರಿ ಆಪ್ ಅನ್ನು ಬಳಸಿಕೊಂಡು ಸ್ವತಃ ರೈತರೇ ತಮ್ಮ ಜಮೀನುಗಳಲ್ಲಿ ಬೆಳೆದಿರುವ ಬೆಳೆಗಳ ಸಮೀಕ್ಷೆಯನ್ನು ಮಾಡಿ ವಿವರಗಳನ್ನು ಅಪ್ಲೋಡ್ ಮಾಡಬಹುದಾಗಿದೆ. ಈ ಆಪ್ನ ವೈಶಿಷ್ಟ್ಯತೆಗಳೇನೆಂದರೆ, ರೈತರ ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳ ಮಾಹಿತಿಯನ್ನು ರೈತರೇ ನಿಖರವಾಗಿ ದಾಖಲಿಸಬಹುದು. ಸದರಿ ಬೆಳೆ ಸಮೀಕ್ಷೆ ಮಾಹಿತಿಯನ್ನು ಬೆಳೆ ವಿಮೆ ಪರಿಹಾರ, ಬೆಳೆ ನಷ್ಟ ಪರಿಹಾರ, ಬೆಂಬಲ ಬೆಲೆ ಯೋಜನೆ ಮತ್ತು ಸರ್ಕಾರದ ವಿವಿಧ ಯೋಜನೆಗಳಡಿ ರೈತರಿಗೆ ಸವಲತ್ತುಗಳನ್ನು ಒದಗಿಸಲು ಮತ್ತು ಆರ್ಟಿಸಿಯಲ್ಲಿ ಬೆಳೆ ಮಾಹಿತಿ ಅಳವಡಿಸಲು ಬಳಸಲಾಗುತ್ತದೆ. ಆಗಸ್ಟ್ 31, 2021 ರೈತರೇ ತಮ್ಮ ಸ್ವಂತ ಜಮೀನಿನ ಬೆಳೆ ಸಮೀಕ್ಷೆ ಮಾಹಿತಿ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ. ರೈತರ ಮುಂಗಾರು ಬೆಳೆ ಸಮೀಕ್ಷೆ 2021-22 ಆಪ್ ಅನ್ನು ಸಾರ್ವಜನಿಕರು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಖಾರೀಫ್ ಸೀಸನ್ ಫಾರ್ಮರ್ ಕ್ರಾಪ್ ಸರ್ವೆ 2021-22 ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. ರೈತರು ತಾವು ಬೆಳೆದ ಬೆಳೆ ವಿವರಗಳನ್ನು ಅಪ್ಲೋಡ್ ಮಾಡದಿದ್ದಲ್ಲಿ ಸರ್ಕಾರದಿಂದ ವಿವಿಧ ಯೋಜನೆಗಳಡಿ ನೀಡುವ ಸವಲತ್ತುಗಳನ್ನು ಪಡೆಯುವುದರಿಂದ ವಂಚಿತರಾಗುವ ಸಂಭವವಿರುತ್ತದೆ. ಆದ್ದರಿಂದ ಎಲ್ಲಾ ರೈತ ಬಾಂಧವರು ಹೆಚ್ಚಿನ ಆಸಕ್ತಿಯೊಂದಿಗೆ ಪ್ರಸಕ್ತ ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮ ಜಮೀನಿನ ಬೆಳೆ ಮಾಹಿತಿಯನ್ನು ತಾವೇ ಖುದ್ದಾಗಿ ದಾಖಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಕೃಷಿ, ತೋಟಗಾರಿಕೆ, ರೇಷ್ಮೆ ಹಾಗೂ ಕಂದಾಯ ಇಲಾಖೆ ಕಚೇರಿ ಅಥವಾ ಆಯಾ ಗ್ರಾಮಗಳಿಗೆ ನಿಯೋಜಿಸಲಾಗಿರುವ ಖಾಸಗಿ ನಿವಾಸಿಗಳನ್ನು ಅಥವಾ ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 844-844-7715 ಸಂಪರ್ಕಿಸಬಹುದಾಗಿದೆ. ಮತ್ತೊಮ್ಮೆ ಗಮನಿಸಿ, ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 844-844-7715 ಸಂಪರ್ಕಿಸಬಹುದಾಗಿದೆ. ಮತ್ತೊಮ್ಮೆ ಗಮನಿಸಿ, ರೈತರ ಮುಂಗಾರು ಬೆಳೆ ಸಮೀಕ್ಷೆ 2021-22 ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಖಾರೀಫ್ ಸೀಸನ್ ಫಾರ್ಮರ್ ಕ್ರಾಪ್ ಸರ್ವೆ 2021-22 ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದೇ ತಿಂಗಳ 31ರವರೆಗೆ ರೈತರೇ ತಮ್ಮ ಸ್ವಂತ ಜಮೀನಿನ ಬೆಳೆ ಸಮೀಕ್ಷೆ ಮಾಹಿತಿ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಈ ಕುರಿಗಳೆಲ್ಲ ನೀವು ತರ್ತಿರಲ್ಲ, ಎಲ್ಲೆಲ್ಲಿಂದ ತರ್ತೀರಿ? ಸರ್, ನಮ್ಮ ನಾಟಿ ಮರಿನೇ ಸರ್ ಅದು. ನಾವು ಯಾವ ಕಾಡ್ಗೂ ಹೋಗಿ ತಂದಿಲ್ಲ, ಯಾವ ಮೇಡ್ಗೂ ಹೋಗಿ ತಂದಿಲ್ಲ, ನಮ್ಮ ನಾಟಿ ತಳಿನೇ ಮಾಡ್ಕೊಂಡೆ. ಇವತ್ತು ಅದೆಂತೆಂತ ಊರ್ ಹೋಗಿ ತರ್ತಾರೆ ಬನ್ನೂರು ಅವು ಇವು ಅಂತ, ಅವನು ತಂದು ನೀರ್ಸಿ ನನ್ನ ಆಡು ಮುಂದ್ಗಡೆ ನಮ್ಮನ್ನು ನಾಟಿ ತಳಿ ನೀಸದ ನೋಡ್ಕೊನಿ ಆಮೇಲೆ. ಆಮೇಲೆ ಕುರಿ ಗೊಬ್ಬರ ಏನ್ ಮಾಡ್ತೀರಿ ಸರ್? ಅದು ಅದೇ ಮುಖ್ಯವಾಗಿರೋದು ಸರ್, ನಾನು ಮಾಡ್ತಾ ಇರೋದೇ ಅದೇ. ಆಡು ಗೊಬ್ಬರವ ಒಂದು ಗಿಡಕ್ಕೆ ಒಂದು ಮಂಕರಿ ಹಾಕಿದ್ರೆ 2 ವರ್ಷ ತಡೀತದೆ ಸರ್. ಪವರ್ ಅಷ್ಟು ಪವರ್ ಅದೇ ಆಡು ಗೊಬ್ಬರ. ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲ ಎಲ್ಲ ಒಂದು ಅಡಿಕೆ ಗಿಡಕ್ಕೆ ಒಂದು ಮಂಕರಿ ಹಾಕ್ತೀನಿ. ಅದು ಎತ್ತಿ ಬಿಡಿಕಾ ಸರ್, ನಾನು ಬಗಿಸ್ತೀನಿ, ನಾನೇ ಬಗಿತೀನಿ. ಇದು ಸೊಸಿ ಆದ್ರೆ 1 ಗಂಟೆ ಬಿಟ್ಕೊಂಡು ಬಗಿತೀನಿ, ಒಂದು ಮಂಕರಿ ಹಾಕ್ತೀನಿ, ಮುಚ್ತೀನಿ. ಎಷ್ಟು ದೂರ ಬುಡಕ್ಕೆ? ಎಷ್ಟು ದೂರ? 1.5-2 ಅಡಿ ಅಂತರದಲ್ಲಿ. ಅಂತರದಲ್ಲಿ ಸುತ್ತ ಬಗಿಬೇಕು. ಬಗಿತೀನಿ ಸುತ್ತ ಏನ್ ಬೇಕಾಗಿಲ್ಲ ಸರ್, ಸುತ್ತ ಬಗ್ಗರೆ ಬೇರೆ ಎಡ್ವಟ್ ಆಯ್ತದೆ. ಒಕ್ ಕಡೆ ಬಗಿಬೇಕು, ಮುಚ್ಚಬೇಕು, ಇನ್ನು ವರ್ಷಕ್ಕೆ ಇನ್ನು ಆ ಕಡೆ ಬಗಿಬೇಕು. ಈ ವರ್ಷ ಬಗ್ದೇ ಬಗಿಬಾರ್ದು, ಇನ್ನು ಆ ಕಡೆ ಬಗಿಬೇಕು, ಸಿಂಪಲ್ ಆಗಿ ಮುಚ್ಚಬೇಕು. ಅದು 3-4 ವರ್ಷ ತಡೀತದೆ ಸರ್ ಅದು. ಆನಂತರ ಆಮೇಲೆ ತಿರ್ಗ ಈ ಕಡೆ ಬಕ್ಕಬೇಕು, ಆ ಕಡೆ ಬಿಡ್ಬೇಕು, ಆ ಕಡೆ 1 ವರ್ಷ, ಈ ಕಡೆಗೆ 1 ವರ್ಷ, ಹಂಗೆ ಆನಂತರ ಮಾಡ್ಕೋದ್ರೆ ಫಲನು ಹಂಗೆ ಕೊಡ್ತವೆ, ವ್ಯವಸಾಯನೂ ಅಷ್ಟೇ. ಒಬ್ರು ಹೇಳ್ತಾರೆ ಸೊಸೈಟಿ ಗೊಬ್ಬರ ಹಾಕ್ಬೇಕು, ಆ ಗೊಬ್ಬರ ಹಾಕ್ಬೇಕು, ಅವೆಲ್ಲ ಲೋಕಲ್ ಸಾವ ಎಲ್ಲ ಹಾಕಕ್ಕೆ ಹೋಗ್ಬಾರ್ದು. ನಮ್ಮ ಆಡು ಕುರಿ ಗೊಬ್ಬರ ಹಾಕಿದ್ರೆ ಇಲಾತಿಯಾಸಿಗಿಂತ ಪೋವರ್ ಆಗಿರುವಂತ ಆಡು ಕುರಿ ಗೊಬ್ಬರ ಯಾವ್ದು ಅಲ್ಲ ಸರ್. ಈಗ ಹಸುಗೆ ಬೇಕಾದ ಮೇವನ್ನು ಬೆಳ್ಕೋತೀನಿ ಅಂದ್ರೆ ಅದೆಷ್ಟು ಎಕರೆ? ಅದೊಂದ ಅರ್ಧ ಎಕರೆ ಅದ ಸರ್, ಅರ್ಧ ಎಕರೆ ಒಂದ್ ಎಕರೆ. ಆ ಕಡೆ ತೀರೋಯ್ತು ಅಂದ್ರೆ ತೋಟ ಒಣಗ್ಬಾರ್ದು, ಮರ ಬೆನ್ನು ಒಣಗ್ಬಾರ್ದು ಅಂತ. ಅದು ಆ ಕಡೆ ತೀರೋಯ್ತು ಅಂದ್ರೆ ಇನ್ನೊ ಕಡೆ ಕಸ್ಕೊತೀವಿ ಮುಸ್ಕಿನ ಜೋಳವ. ಏನು ಟ್ಯಾಕ್ಟರ್ ಪಾಕ್ಟರ್ ಕೂಡಿಸ್ಕೊತೀವಿ. ನಾವಂತೂ ಹುಳ ದನ ಸಾಕಿಲ್ಲ ಸರ್. ನಾವು ಹುಳ ದನ ಸಾಕಿ ಅಂದ್ರೆ ಸಾಕ್ಬೇಕು ಅಂತ ನನ್ನಲ್ಲ ಅದೇ. ನಾನು ಆರ್ದಿಂದ ರೈತನೇ ಆಗಿ ಹುಳ ದನ ಸಾಕ್ಬೇಕು ಅಂತೀನಿ, ಮಾಡೋರಿಲ್ಲ. ಈಗ ಹಸು ಹಾಲು ಎಷ್ಟು ಕೊಡುತ್ತೆ? ಒಂದು 5 ಲೀಟರ್ ಗಂಟೆ ಕೊಡ್ತದೆ. ಅದನ್ನ ಮಾರಾಟ ಮಾಡ್ತೀರಿ? ಡೈರಿಗೆ ತಗೋಗ ಹಾಕತ್ತೀವಿ. ಇನ್ನೊಂದು ಒಂದು 7-8 ಲೀಟರ್ ಕೊಡ್ತದೆ. ಅದ ಅದನ್ನು ಮಾರಾಕತ್ತೀವಿ. ಏನೋ ಮನೆಗೆ ಒಂದು 1 ಲೀಟರ್ 2 ಲೀಟರ್ ಅಷ್ಟೇ. 2 ಲೀಟರ್ನು ಕುಡಿಯೋರಿಲ್ಲ ಇವತ್ತು. ಅಯ್ಯೋ ಹಾಲು ಕುಡ್ದಾರ ಹೋಗ್ರಿ ಅಂತಾರೆ ಇವತ್ತಿನ ಕಾಲದಲ್ಲಿ. ಅದ್ರ ಏನು ಅನ್ನೋದೇ ಗೊತ್ತಿರಿಕಿಲ್ಲ. ನಾನು ಆತಾರ್ಗ ಸಣ್ಣ ಹಾಲು ಅಂತೂ ಬುಡಿಕಿಲ್ಲ, ಕುಡಿತಾನೆ ಅವನಿಗೆ. ಬೇಕೇ ಬೇಕು, ಬೇಕೇ ಬೇಕು ಸರ್. ಸಂದ ಆಯ್ತು ಅಂದ್ರೆ ಹಾಲರ್ ಯಾರು ಅನ್ನವನ್ನೋರು ಅಂತ. ನಾನು ಸಂದೆ 5 ಗಂಟೆ ಊಟ ಮಾಡಿದ್ರೆ ರಾತ್ರಿ 10 ಗಂಟೆ ಒಂದ್ಮೈ ಉಣ್ತೀನಿ ಸರ್ ನಾನು. ಆಗ ಅಪ್ಪರ ಏನು ಉಣ್ಣಕಾಯ್ಕಿಲ್ಲ, ಒಂದಿಷ್ಟೇ ದಪ್ಪ ಆಗ್ರಿ, ಹಸ್ಕ ಮನೆ ಕೇಳ್ಬಾರ್ದು ಕಣಿ ಅಂತ ಡಾಕ್ಟರ್ ಬೈತಾರೆ. ಆಗ ಏನ್ ಮಾಡ್ತೀನಿ, ಇಷ್ಟೇ ದಪ್ಪ ಆಗ್ರಿ, ಹಾಲು ಬಿಡ್ಕೊಂಡು ಅನ್ನ ತಂದು ಕೊಡ್ತಾರೆ. ಆಗ ಅಲ್ಲ ಆರಾರ ಅನ್ನ ಉಣ್ಕೊಂಡು ಮನೆ ಕೇಳಿದ್ರೆ ಅಷ್ಟೇ. ಶಕ್ತಿ ಬೇಕಲ್ಲ ಓಡಾಡ್ಬೇಕಾರ, ಆಡನ ಜೊತೆ ಏನಂದ್ರೆ ಶಕ್ತಿ ಇಲ್ಲ, ಓಡಾಡಕ್ಕೆ ಹಾಕಿವಲ್ಲ. ಈಗ ಅವುಗಳು ಮೇಯಕ್ಕೆ ಕರ್ಕೊಂಡು ಹೋಗ್ತಿರಲ್ಲ, ಬೇಕಾದಷ್ಟು ಮೇವು ಸಿಗುತ್ತಾ ಹೊರಗಡೆ? ಸಿಗ್ತದೆ ಸರ್. ಒಂದ್ ಮರ ಹತ್ಬೇಕು, ಹತ್ ಕಡಿತೀನಿ, ಇನ್ನೊಂದ ಕೂಡೈತವೆ, ಅವ ಕೂಕೋಬೇಕು, ಬರ್ತವೆ. ಆತರ ಏನು ಅಂತಾರ, ಚಂದ ಅದಾವ ನಮ್ಮ ಅಡಿಕಡೆಗೆ ವೈಕಿಡ. ಯಾರು ಸಾಕ್ಬೇಕು ಕೊಡಪ್ಪ ಅಂದ್ರೆ ಒಂಟಿ ಹೋರಿ ಅಂದ್ರೆ ನೋಡಪ್ಪ ಇದು ಹಿಂಗ್ ಓಡಾಯ್ತದೆ, ಹಗ್ಗ ಹಾಕೊಂಡು ಬೇಗ ಕಟ್ ಹಾಕೊಂಡು ಮೇಯಿಸ್ತೀನಿ ಅಂದ್ರೆ ತಗೋಗಪ್ಪ. 500 ಬಾಳ ಆದ್ರೆ 500 ಕಮ್ಮಿ ಆಗೇ ಕೊಡು, ತಗೋಬೋ ಅಂತ ಅಂತೀನಿ. ಅವುಗಳನ್ನೆಲ್ಲ ಹೆಂಗ್ ಗುರುತಿಸ್ತೀವಿ, ಏನ್ ಹೆಸರಿರ್ತೀರಾ? ಇಲ್ಲ ಸರ್. ಕರಿಗಿದ್ರೆ ಕರಿ ಆ ತಿರ್ಗಲ ಅಂತೀವಿ, ವಾಪ ಹೋಯ್ತಾ ರೇ ಯಾಕ ಹೋಯ್ತಾ ಇದ್ರಿ ಬಾಳ ಅಂತೀವಿ, ಅವೇ ತಿರಿಕತ್ತವೆ ಸರ್. ಸಂಖ್ಯೆಗಳೆಲ್ಲ ಹೆಂಗ್ ನೆಪ ಇಟ್ಕೊಳ್ಳೋದು? ಏನು ಓದಿಲ್ವಲ್ಲ? ಯಾವ ಓದವ್ರ ಸರ್, ಅದ್ರದ್ದು ಅದ್ರ ಮರಿ ಅನ್ನೋದು, ಇದ್ರದ್ದು ಇದ್ರ ಮರಿ ಅನ್ನೋದು ಹೆಂಗೆ ಹೇಳಿ? ಅವೇನ್ ಹೇಳೋದ್ ಸರ್, 5 ಮರಿ ಇಷ್ಟು ಮರಿ ಹಾಕಿತ್ತು ಹೋದ್ ಸರಿ, ಅವ್ ಮಡಿ ಕಡಿಕಿವಲ್ಲ ನಾವು ಕೊಟ್ಬಿಡ್ತೀವ. ಒಂದು 6 ತಿಂಗಳು 7 ತಿಂಗಳಿಗೆಲ್ಲ ಒಂದು ತಿರ್ಗ ಮರಿ ಹಾಕೋದ್ರೊಳಗೆ ಜಾಗ ಬೇಕಲ್ವಾ, ಚಿಕ್ಕದಾಗ ಕಟ್ಕೊಂಡಿವಿ, ಅದ್ರೊಳಗೆ ಏನಾನು ಕೂಡ ಹಾಕಂದ್ರೆ ತೊಂದ್ರೆ ಆಯ್ತದ ಅನ್ಬಿಟ್ಟು. ಆದ್ರೆ ಇನ್ನೊಂದು 6 ತಿಂಗಳ 7 ತಿಂಗಳೊತ್ತಿಗೆ ಅವ್ ಕೊಟ್ಬಿಡ್ತೀವಿ. ಗೊತ್ತಾಯ್ತದೆ ಸರ್. ಈಗಲೂ ಅವೇನಾರ ಒಂದ ರೋಗ ಮುಂದ್ಗಡೆ ಹೋಯ್ತಾದ್ರೆ ಹಿಂದ್ಗಡೆ ಹೋಯ್ತದೆ, ಅದು ಅದೇ ಜಾಕ್ಲ ಕರ್ಕೊ ಹೋಯ್ತಾ ಇದೆ ಅಂದ್ರೆ ಹಿಂದಕ್ಕೆ ಬರ್ತದೆ. ಆಗ ಅದ್ರ ಮರಿ ನೋಡುವ ಅಷ್ಟು ಅಂತ ತಿಳ್ಕೊಳ್ಳೋದು ಸರ್. ತಾಯಿಂಗದ್ರೆ ಮರಿಗಳೆಲ್ಲ ಬರ್ತವೆ ಸರ್. ಇಲ್ಲ ಅಂದ್ರೆ ಒಂಚೂರು ಕಾಯ್ಕಂಟ ಪಾಯ್ಕಂಟ ತಗೊಂಡ್ ಚಚ್ಚಿಬಿಟ್ರೆ ಇರವೆಲ್ಲ ಓಡ್ಬಂದ್ಬಿಡ್ತವೆ ಸಾಗ. ಯಾಕೆ ಕಾಯಿ ಏನೋ ತಿನ್ನಕ್ ಕೊಡ್ತಾವ್ ಅನ್ಬಿಟ್ಟು ಎಲ್ಲ ಪುಟ್ಟು ಕೊಂಡ್ಕೊಂಡ್ಬಿಡ್ತಾವ ಸರ್. ಎಲ್ಲ ಮುಟ್ಟಿನಿ ಸರ್ ನಾನು. ಯಾಕೆ ಯಾಕೆ ಬಿಟ್ಟು ಬಿಟ್ಟಿನಿ ಅಂದ್ರೆ ಇವತ್ತು ನಮ್ಮರು ಅಂತ ಇರೋದಕ್ಕೆ, ಇವತ್ತು ನಾನ್ ಬದುಕ್ತಾವ್ನಿ ಅನ್ನೋದಕ್ಕೆ, ಅವನು ನಮ್ಮ ಅಕ್ಕನ ಮಗ, ಅವ್ನ ನಮ್ಮ ಭಾವನ ಮಗ ಅಂತ ಎಲ್ಲ ಬರ್ತಾರೆ. ಅವತ್ ನಾನು ಕೆಟ್ಟೋಗಿದ್ದಾಗ ನಮ್ಮವ್ವ ನಮ್ಮಪ್ಪ ಸೀರೋದಾಗ ಏಯ್ ತಗಲ್ಲ, 9,000 ಕೊಡ್ತೀನಿ, 9,000 ಕೊಡ್ತೀನಿ, ನೀನ್ ಯಾಕ ಜೀತಿಕಿದ್ದಿ, ಅವೇನ್ ಮದುವೆ ಮಾಡ್ಲ ಅಂತ ಅಂದಿರೋರಲ್ಲ, ನನ್ಗೆ ಹೆಮ್ಮೆ ಇತ್ತು ನಮ್ಮವ್ರ ಎಲ್ಲ ಅವ್ರೆ ಅಂತ. ಅವತ್ತೇ ಕೈ ಬಿಟ್ಟಾದ್ಮೇಲೆ ಇವತ್ ಬದುಕೋಬೋದ್ರೆ ಯಾಕೆ ಸಹ ಅವ್ರಲ್ಲವಾ? ಹಂಗ ಕೈ ಹಿಡಿದವ ಈ ಕುರಿ ಮೇಕೆ ಇವು ನನ್ ಕೈ ಹಿಡ್ದಿರೋ ಕಾಪಾಡ್ಬೇಕಾ ಕಾಪಾಡ್ಬೇಡುವ? ಅವಕ್ಕೇನ್ ಖುಷಿಗೆ ಒಂದು ಆಡು ಗಿಡ ಇಲ್ಲ ಸರ್. ನಾನು ಆಡು ಪಾಡಿ ಏನಾರ ನಾನು ಹೆಬ್ಬೆಟ್ಟೆ ಸರ್. ಹೆಬ್ಬೆಟ್ ನನ್ಗೆ ಏನ್ ಬರ್ತದೆ ಈಗ ದಿನಕ್ಕೆ ಒಂದು 12 ಗಂಟೆಗೆ ಶುರು ಆಗುತ್ತೆ ಹಾಗಾದ್ರೆ ನೀವು ಕುರಿ ಮೇಯಿಸಕ್ಕರು? 12 ಗಂಟೆಗೆ ಸರ್. ಸಂಜೆ ಮನೆಗೆ ಹೋಗೋದು? 5-5 ವರೆ ಸರ್ ಅಷ್ಟೇ. ಗೊಬ್ಬರ ಎಲ್ಲ ನೀವೇ ಬಳಕೆ ಮಾಡ್ತೀವಿ, ಅದನ್ನೇನು ಮಾಡೋದಿಲ್ಲ. ಅಥವಾ ಕಂಡವ್ರ ಜಮೀನಿಗೆ ಹೋಗಿ ಅಲ್ಲಿ ಇಟ್ಟು ಅವ್ರಿಗೆ ಗೊಬ್ಬರ ಕೊಡಲ್ಲ, ಏನಿಲ್ಲ. ಅವರೇ ಬೇಕಾದ್ರೆ ಕೊಟ್ಟರೆ ನಾನೇ ತಗತೀನಿ ಸರ್. ಏನೋ ಗೊಬ್ಬರ ಗೊಬ್ಬರವ? ಯಾಕೆ ಅಂದ್ರೆ ಈಗ 700-800 ಅಡಿಕೆ ಗಿಡ ಅದೇ ಅಂದ್ರೆ ಅವರೇ ಕೊಟ್ಟರು ನಾನೇ ತಗತೀನಿ. ಒಂದ್ ಮಂಕ್ರಿ ಒಂದೊಂದ್ ಮಂಕ್ರಿ ಬಿಸಾಕಿದ್ರೆ ಅವು ಒಂದ್ ಮಂಕ್ರಿಗೆ 4 ಕಾಯಿ ಬಿಡ್ತವೆ. ಆಗ 1 ಕೆಜಿ 50 ರೂಪಾಯಿ ನಂಗೆ ಹೋಯ್ತದೆ, 30 ರೂಪಾಯಿ ನಂಗೆ ಬರ್ತದೆ, 25 ರೂಪಾಯಿ ಗಂಟೆ ಬರ್ತದೆ ಅಡಿಕೆಕಾಯಿ. ಈಗ 60 ರೂಪಾಯಿ ಗಂಟೆ ಹೋಯ್ತು ಕೆಜಿ. ಗೋಟ್ ಅಡಿಕೆ 120 ರೂಪಾಯಿ ಗಂಟೆ ಹೋಯ್ತದೆ. ಅದನ್ನ ನಾಗ ಅವರು ಕೊಟ್ಬಿಟ್ಟು ಅವ್ರ ಮನೆ ಉದ್ದಾರ ಮಾಡೋದ ಹಿಂದೆ ಎಲ್ಲ ಮಾಡ್ಸಾಕಾಗದೆ. ಮುಂದೆ ಯಾಕೆ ಮಾಡ್ಬಾರ್ದು ನಾವು ಉದ್ದಾರ ಆಗ್ಬಾರ್ದು? ನಮ್ಮದೇ ನಾವು ಉದ್ದಾರ ಮಾಡ್ಕೊಳೋಣ, ಅವರೇ ಕೊಡ್ಲಿ, ನಮ್ ಜಮೀನ್ಗೆ ನಾವೇ ತಂದು ಹಾಕೋಣ. ಈಗ ಕುರಿ ನಿಮ್ದೇ ನಾಟಿ ತಳಿ? ನಾಟಿ ತಳಿ. ಅಡಿಕೆ ನಿಮ್ದೇನೆ? ನಮ್ದೇ ನಾಟಿ ತಳಿನ. ಅಡಿಕೆ ಸಸಿನೂ ಎಲ್ಲ ಮಾಡಿ ಮಾರ್ತೀರಾ? ಹ್ಮ್ ಮಾರ್ತೀನಿ ಸರ್. ಅಡಿಕೆ ಸೋಸಿ ಏನ್ ಜ್ವರ ಮಾರಕ್ ಬೈಕಿಲ್ಲ. ನಾವೇನು ಒಂದ ಯಾರೇ ಕೇಳ್ದವ್ರಿಗೆ 25-35 ಏ ನಿಮ್ಮ ನಾಟಿ ಅಡಿಕೆ ಅಂತೀರ? ನಮ್ಮ ಸ್ಥಳೀಯ ನಮ್ಮ ಅಯ್ಯ ನಮ್ಮ ಅಜ್ಜಿನ ಕಾಲದಿಂದ ಅಡಿಕೆ ತೋಟ ಇದ್ದದ್ದು ನಮ್ದು. ಈಗಲೂ ನಾಟಿ ಮರನ ಇದೆ, ಅದ್ರೆ ಬಿತ್ತನೆ ಮಾಡ್ಕೋತೀವಿ. ಆದ್ರೆ ಈಗ ನಮ್ ನಾಟಿ ಸಸಿನ ಸಹ ಇರೋದು ಇಷ್ಟು ಉದ್ದ ಅವೆ, 5-5 ಅಡಿ 5 ಅಡಿ 4 ಅಡಿ ಅವೆ. ಎಲ್ಲ ಪುಟ್ಟು ಬಂಬಾಡ್ಬಿ ಸರ್. ತೆಂಗು ಅಷ್ಟೇ ತೆಂಗು ತೆಂಗು ಸಸಿ ಎಬ್ಸಿದೀರಾ? ಇಲ್ಲ ಸರ್, ನಾನ್ ಸಸಿ ಎಬ್ಸಿರ ದೊಡ್ಡ ಮರದವ ನಮ್ಮ ಮೈಗೆ ನೆಟ್ಟಿರೋ ಒಂದು 7-8 ಮರ ಅವೆ. ಅದರಲ್ಲಿ ನಮ್ಮ ಚಿಗಪ್ತಿರು ದೊಡ್ಡಪ್ತಿರು ಅವ್ರೆ, ಅವ್ರಿಗೆಲ್ಲಾರ್ಗು ಒಂದೊಂದು ಮರವಾಗಿದ್ದು ಅವ್ರವನು ಸುತ ನಾನೇ ಕೊಂಡ್ಕೊಬಿಟ್ಟೆ. ನನ್ನ ಜಾಗದಾರ ಇದ್ದು ಕಡಿಯಕ್ ಬಂದ್ರು, ಡೈ ನನ್ನ ಜಾಗದಾರವೇ ಕಡಿಬೇಡಿ, ನಿಮ್ಗೆ ದುಡ್ಡು ಬೇಕು ತಗೋಗಿ ಅಂದೆ. ಒಂದು ಮರಕ್ಕೆ 2,000 2,000 ಕೊಡು ನಾನೇ ಕೊಂಡ್ಕೊಬಿಟ್ಟೆ. ಒಟ್ಟು ಎಷ್ಟು ಮರಗಳಿದೆ ನಿಮ್ಮ ಇದ್ರಲ್ಲಿ? 50 ಸರ್. ಅವಾಗನೆ ದೊಡ್ಡ ವರ್ದನೆ 50 ನಾನು ನೆಡ್ಸಿರೋ. ನಮ್ಮ ಅಪ್ಪನವ ಅಂತ ಒಂದು 7-8 ಅವೆ, ಅವು ನಮ್ಮ ಅಪ್ಪ ಹೇಳ್ಸಿರವಲ್ಲ, ನಾನ್ ತಗೊಂಡ್ರೆ ನನ್ನವೇ ತಾನೆ ಅವು. ಆದ್ರೆ 7,000 ಅವರು ನಾನ್ ತಗೊಂಡವು, ಅದರಿಂದ ನಾನವೇ ಎಲ್ಲ ಮರ ಈಗ ಸ್ವಂತ. ಎಲ್ಲ ಮರ ಇಲ್ಲ ಸರ್, ಅದ್ರೊಳಗೆ ಈಗ ಎಬ್ಬೆವ್ ನೆಟ್ಟಿದೆ. ನನ್ನ ಮದುವೆ 22-23 ಆಗಿತ್ತು ನನ್ನ ಮದುವೆದೆ, ಎಬ್ಬೆವ್ ನೆಟ್ಟಿದೆ. ಒಂದು ಮರ ಒಂದೊಂದ್ ತೆಬ್ಬನ್ ಮ್ಯಾಲ ಬಂದಿದ್ದು, ಈಗ ಇತ್ತೀಚೆಗೆ ಒಂದು 15-20 ಮರ ಇದ್ದು 10,000 ರೂಪಾಯಿ ಕೊಟ್ಬಿಟ್ಟೆ. ಅವು ಯಾತಕ್ಕೆ ಅಂದ್ರೆ ತೆಂಗಿನ ಮರಕ್ಕೆ ಬಿದ್ದಿ ಬಿದ್ದಿ ಎಲ್ಲ ಹೊಂಟಾಯ್ತಿದ್ದು. ನಾವೇನ್ ಮಾಡ್ಬಿಟ್ಟೆ, ಒಂದ್ ಮರ 10,000 ಕಟ್ಕೋಗ್ರಪ್ಪ ತೆಗೆದ್ಬಿಟ್ಟೆ. ಒಂದಿಷ್ಟು ಕಾಸು ಬಂತು. ಅಷ್ಟು ಆಯ್ತು ಸರ್. ಈಗ ಕಾಸಿಗೆ ಮೇನ್ ಇರೋದು ಹಾಗಾದ್ರೆ ಆಡು ಆಡು ಅಡಿಕೆ ಅಡಿಕೆ ಅದೇನ್ ಬಿಡಿ ಸರ್, ವರ್ಷಕ್ಕೊಂದ್ಸರಿ ತೆಂಗು ಬೇಕು ಅಂದ್ರೆ ದುಡ್ಡು ಬೇಕು ಅಂದಾಗ ಯಾರು ಎಣ್ಣೆ ಕುಯ್ಕೊಳ್ಳೋರು ಒಂದ್ 5,000 ಕೊಟ್ರಪ್ಪ ಅಂದ್ರೆ ಕೊಡ್ತಾರೆ. ಇನ್ನಾದ್ರೆ ಕಾಯಿ ಬಂದಾಗ ಕೆಡಿಕತ್ತೀವಿ ಅಂತ ಅಂದ್ರೆ ಕಾಯಿ ಯಾರ ಕೆಡಿಕಾಕ್ತಾರೆ. ಅದೊಂದು 25-30 ದುಡ್ಡು ಆಯ್ತದೆ ಸರ್. ತರಕಾರಿ ಏನ್ ಬೆಳೆಯಲ್ಲ? ತರಕಾರಿ ಶುಂಠಿ ಅದೇ. ಇನ್ನು ಸಣ್ಣ ಕಿರಾಣಿ ಮಾಡಕ್ ಹೋದ್ರೆ ಇನ್ನ ಆಡನ್ನ ವಹಿವಾಟ ಕಮ್ಮಿ ಆಗೋಯ್ತದೆ ಸರ್. ಯಾಕೆಂದ್ರೆ ಇದನ್ನ ಒಬ್ಬ ಮಕ್ಕಳು ಓದಕ್ ಹೋಯ್ತಾವ್ರೆ, ಅದರಿಂದ ನಾನು ಮಗನ್ ಓದದ್ ಬಿಡ್ಸದ ನಾಳೆ ದಿನ ತೊಂದ್ರೆ ಆಯ್ತದೆ. ಬೇಡ ಅವ್ರು ಓದ್ ಎಂತ ಓದ್ತಾ ಇರ್ಲಿ, ನನ್ ಭಂಗ ನಾನ್ ಮಾಡ್ತಾ ಇರೋನಂತ ಮಾಡ್ತಾನೆ ಸರ್. ಒಟ್ಟಿನಲ್ಲಿ ಒಂಥರ ನೆಮ್ಮದಿ ಅನ್ಸುತ್ತೆ. ನೆಮ್ಮದಿ ಸರ್, ನೆಮ್ಮದಿ ಸರ್. ಇವತ್ತು ನಾಳೆ ನೆಮ್ಮದಿ ಆಗಿವ್ನಿ ಸರ್. ಅರ್ಧ ದಿನ ನಿಮ್ ಕುರಿ ಜೊತೆನೆ ಕಳಿತೀರಾ? ಕುರಿ ಆಡ್ತೀರ? ಆದ್ರೆ ಇನ್ನು ಬಟ್ಟೆ ಏನಪ್ಪ ಅಂದ್ರೆ ಅಲ್ಲಿ ಯಾರು ಹತ್ತಿರದವ್ರು ತೀರೋಗೋರೆ ಹೋಗು ಅಂದ್ರೆ ಹೋಗಕ್ ಆಯ್ಕಿಲ್ಲ. ಅದ್ಗೇನ್ ಮಾಡ್ತೀನಿ ಅಂದ್ರೆ ಅವತ್ತು ಎಲ್ಲಾರೆ ಒಂದ್ ಹಿಡಿ ಸೊಪ್ಪ ಪಪ್ಪ ತಂದಿ ಹತ್ತಿ ನನ್ ಕಡೆ ನಂಟ್ರು ಅಂದ್ರೆ ದೂರದವ್ರು ಪಾರ್ದವ್ರಾದ್ರೂ ಊಟ ಹಾಕ್ಬಿಡ್ತೀವಿ. ಮತ್ತೆ ನಮ್ ಕಡೆ ಸಾಮಾಜಿಕರು ಏನಾರು ಮದ್ವೆ ಕಾರ್ಯ ಅಂತ ಅಂದ್ರೆ ಸೊಪ್ಪು ಪಪ್ಪು ತಂದು ಕಟ್ಬಿಟ್ಟು ನಮ್ ಹುಡುಗರ ಇವತ್ತೆಲ್ಲೂ ಹೋಗ್ಬೇಡಿ ಅಂದ್ರಲ್ಲ ಕಾಲೇಜ್ಗೆ ಹೋಗ್ಬೇಡಿ, ಅಡು ಕುರಿ ನೋಡ್ಕೊಂಡ್ರಲ್ಲ. ಅದಕ್ಕೆ ಅವ್ರು ಮೇಸಕ್ ಗೊತ್ತಾಯ್ಕಿಲ್ಲ, ಯಾವ ರೂಟಲ್ ಹೋಗ್ಬೇಕು ಯಾವ ರೂಟಲ್ ಮೇಯಿಸ್ಕೊಬರ್ಬೇಕು ಅನ್ನೋದು ಗೊತ್ತಾಯ್ಕಿಲ್ಲ. ಯಾವನಾರು ಅಲ್ಕೋದ್ರು ಏಯ್ ಯಾಕ್ಲ ಬಿಟ್ಟಿದೆ ಅಂತ 5 ರೂಪಾಯಿ ಅದ್ರಿಸ್ತಾರೆ. ನಾವಾದ್ರೆ ಏಯ್ ಏನ್ ಮಿದ್ರೆ ಬಾಯ್ ತೋರು ಅಂತ ಅಂತಾರೆ. ಅವು ವೈಕೂ ಇಲ್ಲ ನಮ್ಮ ಇವತ್ತವರೆಗೂ ಒಬ್ಬನ ಕೈಲಿ ಒಂದ್ ಮಾತು ಕೇಳಿಲ್ಲ ನಾನು. ಒಬ್ಬ ನಾನು ಇನ್ನಿಂತ ನಮ್ ಜಮೀನಲ್ಲಿ ಮೇಯಿಸ್ಕೊ ಬಂದಿದ್ದಕ್ಕಲ್ಲ ಅಂತ ಅನ್ನಿಸ್ಕೊಂಡು ಬಟ್ಟೆಗೆ ನಮ್ ಬಾಳುವುದಿಲ್ಲ. ಅಷ್ಟು ಮೇವು ಸಿಗುತ್ತೆ ಒಟ್ಟಿನಲ್ಲಿ ಸಿಗ್ತದೆ, ಏನ್ ತೊಂದ್ರೆ ಇಲ್ಲ ಸಿಗ್ತದೆ. ಖರ್ಚೇನಿಲ್ಲ ನಿಮ್ಗೆ ಮೇವಿನ ಖರ್ಚು? ಇಲ್ಲ ಇಲ್ಲ ಸರ್. ಆಡಿ ಕುರಿ ಸಾಕ್ತಾರೋ ಇನ್ನೊಂದು ಸೆಡ್ ಮಾಡ್ಕೊಂಡು ಅವ್ ತಂದ್ ಹಾಕ್ತೀನಿ ಇದು ತಂದ್ ಹಾಕ್ತೀನಿ, ಅದುವೆ ಡೇಂಜರ್. ಯಾಕೆ ಎನಿ ಒನ್ ಟೈಮಲ್ಲಿ ಮೇವು ಅವಣಸಕ್ ಹಾಕಿಲ್ಲ, ಅವಕ್ಕೆ ತಿಂಡಿ ಕೊಡ್ಬೇಕು ಮೇವು ತಂದ್ ಹಾಕ್ಬೇಕು. ಎಲ್ಲಾ ಕಾಲದಲ್ಲೂ ಮೇವು ಅವಣಿಸ್ಬೋದಾ? ಈ ತರ ಮಾಡ್ಬೋದು ಸರ್. ಶುಂಠಿ ಬೆಳೆದ್ರಲ್ಲ ಅದ್ರಲ್ಲಿ ಏನ್ ನಿಮ್ ಅನುಭವ? ಅನುಭವ ಸಾಧ್ರೆ ಅಂದ್ರೆ ನಾವು ಔಷಧಿ ಪೌಷ್ಟಿ ಹೊಡೆದಿಲ್ಲ ಸರ್. ಇಲ್ಲವರ್ಗು ಮನೆ ಗೊಬ್ಬರ ತಗೋತೀವಿ ಒಮ್ಮೆಯಿಂದ, ಈಗ 1/2 ಎಕರೆ ಶುಂಠಿ ಹಾಕಿವ್ನಿ, 4 ಟ್ಯಾಕ್ಟರ್ ಗೊಬ್ಬರ ಏರ್ಸಿನಿ ಆಡಿನ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಏನ್ ಮಾಡ್ತೀರಿ? ಆ ಕೊಟ್ಟಿಗೆ ಗೊಬ್ಬರನೇ ಏರ್ಸಿರೋದು. ಕೊಟ್ಟಿಗೆ ಗೊಬ್ಬರ 4 ಗಡಿ ಏರ್ಸಿವಿ, 4 ಟ್ಯಾಕ್ಟರ್ ಅಂಡ್ ಬಿಟ್ಟಿವ್ನಿ, ನೆಟ್ಟಿವ್ನಿ, ಜೆಟ್ ಹಾಕಿವ್ನಿ, ಮ್ಯಾಲ ನೆಲಕ್ಕೆ ಹೋಗ್ತಿವ್ನಿ, ನೀರು ಹೊಡಿತಾವ್ನಿ ಅಷ್ಟೇ ಸರ್. ಬಂದಾಗ ಕಡೆ ಕಿತ್ಕೋತೀವಿ, ಪಟಾಕಾಯಿ ಹಾಕ್ಬಿಟ್ಟು ಬಿಡ್ತಾ ಇರೋದೆ ಸರ್. ಇನ್ನು ಔಷಧಿ ಪೌಷ್ಠಿನೂ ನಾವು ಸುಧಾ ಸೋರ್ಸಿದ ಸರ್. ಅದಕ್ಕೆ ಅದೆಲ್ಲ ಬೇಡ ಅಂತ? ಬೇಡಕ್ಕೆ ಬೇಡ ಅಂತ ಸರ್. ಇವಾಗ್ಲು ಒಂದೇ ಒಂದ್ ಗುಣಿ ರೋಗ ಬಿದ್ದಿರ ಈಗ ನೆಟ್ಟಿರೋದು ಶುಂಠಿನೇ ಸರ್. ಇನ್ನು ಕಿಡೋದೇ ಅಂದ್ರೆ ಈ ಗೊಬ್ಬರನೇ ಸ್ವಲ್ಪ ತಾಕತ್ ಬರೋ ಕೊಡ್ಬೇಕು. ಹೌದು ಸರ್. ಯಾವ ಊರಿಗೆ ಮದ್ವೆ ಆಗಿದ್ದು ನೀವು? ನಾವು ವಳನಸಪುರ ತಳಕು ರಂಗೆ ನಡೆಯರು ಸರ್. ಹೆಣ್ಣು ಕೊಟ್ರು? ಹೆಣ್ಣು ಕೊಟ್ರು, ಅವತ್ತು ಕೊಡಕೊಡ್ರು. ಇದು ಹಿಂಗ ಅದೇ ಅದ ಈ ಮುಕ್ಕಂಗೆ ಕೊಡೋದು ಇದು ಇಟ್ಟಾಕ. ನಮ್ಮೂರಲ್ಲಿ ಅಂದ್ರು ಸರ್, ನನ್ನ ಮದುವೆ ಮಾಡ್ಕೊಂಡು ಊರ್ ಕರ್ಕೊ ಬಂದೆ, ಇದು ಇವನ ಹತ್ರ ಇದ್ದಾನ ಇವಳು ಅಂತ ಅಂದ್ರು. ಈಗ ಅವರೆಲ್ಲ ಏನೆಲ್ಲ ಕೆಲಸಗಳು ಮಾಡ್ತಾರೆ? ಅವರು ದನ ಮೇಯಿಸ್ಕೊತಾರೆ ಸರ್, ಇನ್ನೆಲ್ಲೂ ಕಳ್ಸಲ್ಲ. ದನ ಮೇಯಿಸ್ಕೊತಾರೆ, ಅಟ್ಟಿ ತವಿರ್ತಾರೆ ಸರ್. ದನ ಮೇಯಿಸ್ಕೊಳ್ಳೋದು ಅಂದ್ರೆ ನೀವು ಹೊರಗಡೆನೆ ಬಿಟ್ಟು ಮೇಯಿಸ್ತೀರ ದನ? ಇಲ್ಲ ಸರ್, ತಗೋದು ಅವ್ರು ನೀರಿಗೆ ಪಂಪ್ ಸೆಟ್ ಅದಲ್ಲ, ಈಗ ಒಕ್ಕ ಕಡೆಗೆ ಚೇಂಜ್ ಮಾಡ್ಬೇಕಲ್ವ. ನಾನು ಆಡ್ಬಿಟ್ಗೂ ಹೋಗ್ತೀನಿ, ಕರೆಂಟ್ ಒಂದೇ ಸಮ ಪಡಿತೀವಲ್ಲ. ನಾನು ಹೇಳ್ಬಿಟ್ಟು ಹೋಗ್ತೀನಿ, ಇವತ್ತು ಈಗ ಪಕ್ಕ ಸಾರು ಬಿಟ್ಟಿದೆ, ಇವತ್ತು ಆ ಕಡೆ ಸಾರು ಬಿಡು, ಇನ್ನೊಂದು ಸೀರೆ ಆ ಕಡೆ ಸಾರು ಬಿಡು ಅಂತ ಅಂತವಾಗ ಅಂತ ಆಯಿಸು. ದನಿ ಕಡ್ಡಿ ಕುದ್ದಾಕ ಮನೆ ತೆಗಿರ್ತಾರೆ ಸರ್. ಮುಸ್ಕಿನ ಜೋಳ ಮೇವು ಅದೆಲ್ಲ ಮೇವು ಬೆಳೆ ಮುಸ್ಕಿನ ಜೋಳನೇ ಹಾಕದೆ ಸರ್. ಇನ್ನು ಸೀಮೆ ಕಡ್ಡಿ ಅವು ಹಾಕ್ತಾರೆ, ಗರು ಕೋಸಿ ಕೇಟ್ ಹಾಕ್ತಾರೆ ಅಂದ್ಬಿಟ್ಟು ಅದ್ ನೆಟ್ಟಿರೋ ಸರ್. ನಾವು ಡೈರಿ ಹಾಲು ಹಾಕ್ತೀರಿ, ಅದರಿಂದ ಕಾಸು ಬರುತ್ತೆ? ಕಾಸು ಬರ್ತದೆ ಸರ್. ಈಗ ನಿಮ್ಮ ಮಾತನ್ನ ಬೇರೆಯವರು ಕೇಳ್ತಿರ್ತಾರೆ ಕುಮಾರ್, ಅವ್ರಿಗೂ ಅನಿಸ್ಬೋದು ಕುಮಾರ್ ಅವ್ರ ಮಾತನ್ನ ನಾವು ಕೇಳಿದ್ವಿ, ಅವ್ರ ಜೊತೆ ಮಾತಾಡಿದ್ರೆ ಚೆನ್ನಾಗಿರೋದು ಅಂತ. ಕುಮಾರ್ ಅವರ ದೂರವಾಣಿ ಸಂಖ್ಯೆ 8150 9838 27 7 8150 98 37 7 8150 98 37 7 ಇದು ಕುಮಾರ್ ಅವರ ದೂರವಾಣಿ ಸಂಖ್ಯೆ. ಕುಮಾರ್, ಈಗ ನಿಮ್ಮ ಮಾತನ್ನೆಲ್ಲ ಕೇಳಿದ್ದಾರೆ, ಫೋನ್ ಮೂಲಕ ನಿಮ್ಮನ್ನ ಸಂಪರ್ಕಿಸುವಂತ ಪ್ರಯತ್ನನೂ ಮಾಡ್ತಾರೆ. ಕೊನೆಯದಾಗಿ ಈ ಕಾರ್ಯಕ್ರಮ ಕೇಳ್ತಿರೋರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ ನೀವು? ಎಲ್ಲಾರ್ಗೂ ಧನ್ಯವಾದಗಳು. ಆದ್ರೆ ಯಾರು ಎಡ್ಬಿಡಿ ಹಂಗ ಆಗ್ಬೇಡಿ. ನೀವು ಅನಂತರವಾಗಿ ನಿಂತೋದ್ರು ಆಡು ಕುರಿ ಅಂತೂ ಯಾವ್ದೇ ಕಾರಣಕ್ಕೂ ಕೈ ಬಿಡಿಕಿಲ್ಲ. ನಿಮ್ಮ ಮನೆಯವರಾಗ್ಲಿ ನೀವಾರೇ ಆಗ್ಲಿ, ನೀವೆಲ್ಲಾರೆ ಹೋಗಿ ನಿಮ್ಮ ಮನೆಯವರಾರೆ ಒಂದು ಆಡು ಕುರಿ ತಗೋದ್ ಕೊಟ್ರೆ ಅವೊಂದು ವರ್ಷದಲ್ಲಿ ನಿಮ್ಗೆ 5,000 ರೂಪಾಯಿ ದುಡ್ಡನ್ನ ಕೊಡ್ತದೆ. ಆದ್ರೆ ಬೈಬಿಟ್ಟು ಆದ ತಗೊಂಡ್ ಖರ್ಚು ಮಾಡ್ಕೋಬೇಡಿ. ಇನ್ಸೂರೆನ್ಸ್ ಇಂದ ಒಂದು LIC ಏನಾರ ಒಂದು ಮಾಡ್ಕೊಂಡ್ರೆ ಮುಂದಕ್ಕೆ ನಿಮ್ಗೆ ಉಪಯೋಗ ಆಯ್ತದೆ ಅಂತ ಅಷ್ಟು ಹೇಳಕ್ ಇಷ್ಟ ಪಡ್ತೀನಿ ಸರ್. ನಾನು ಈಗ ಕುರಿಗೆಲ್ಲ ನೀವು ವಿಮೆ ಮಾಡಿಸಿರ್ತೀರಾ ಇನ್ಸೂರೆನ್ಸ್? ಇಲ್ಲ ಸರ್, ನಾನು ಏನು ಮಾಡ್ಸಿಲ್ಲ ಸರ್. ಮತ್ತೆ ಹೆಚ್ಚು ಕಡಿಮೆ ಆದ್ರೆ ಹೆಂಗೆ? ಅವು ಒಂದು ಎರಡು ಆಗೇ ಆಯ್ತವೆ ಸಾ. ಅವು ಈಗ ಒಂದು ಎರಡು ಆಗದೇ ಡಾಕ್ಟ್ರು ಬರ್ತಾರೆ, ಅವರು ಚುಚ್ಚೂರು ಅವು ತಡ್ಕೊಳಕ್ ಆಗಿಲ್ಲ ಹಾಗೆ ಆಯ್ತವೆ. ಆದ್ರೆ ನಾವು ಡಾಕ್ಟ್ರನ್ನ ಚುಚ್ಚೂರ ದಂಡ ಕೊಡಿ ಅಂತ ಕರೋದ ಸರ್? ಇಲ್ಲ. ಆದ್ರೂ ಕಂಡ್ಬಿಟ್ಟು ನಾವೇನ್ ಮಾಡ್ತೀವಿ, ನಮ್ ಕಂಡಂತದನ್ನ ನಾವು ಔಷಧಿ ಮಾಡ್ಕೋಬೇಕು. ಕೆಮ್ಮದ ಅಂತವಕ್ಕೆ ಶುಂಠಿಯೋ ಏನೋ ಮೆಣಸಿನ್ಕಾಯಿ ಎಲೆ ಉಪ್ಪು ಅವು ಕೊಟ್ಕೊಂಡ್ರೆ ವಾಸಿ ಆಯ್ತದೆ. ಅದಕ್ಕೂ ಅತಿ ಮೀರಿ ಹೋಯ್ತು ಅಂತ ಅಂದ್ರೆ ಡಾಕ್ಟರ್ ಕರ್ಕೋಬೇಕು, ಒಂದು ಇಂಜೆಕ್ಷನ್ ಮಾಡಿಸ್ಕೋಬೇಕು. ಅದಕ್ಕೂ ದಕ್ಕ ನಾವು ಇನ್ನೇನು ಮಾಡೋಕ್ಕಾಗಿಲ್ಲ. ಎದ್ದಟ್ಟಾಗಿರ್ತಾವಲ್ಲ ಒಂದೆರಡು, ಒಂದು 500 ಕಮ್ಮಿ 1,000 ಕಮ್ಮಿ ಆಗಿ ತಗೋಗಪ್ಪ ನಿನ್ನ ಮಾರಾಟ ಮಾಡಿಬಿಟ್ರೆ ನಡೀತದೆ ಸರ್. ಅದ್ರ ಅದ್ರಲ್ಲಿ ಮೋಸ ಆಗೋದೇನಿಲ್ಲ. ಅದರಲ್ಲಿ ನೀವು ತಗೊಂಡಿರೋ ಒಂದು ಈಗ ನೀವು 5,000 ಕೊಟ್ಟು ಆಡ್ ತಂದಿದ್ರೆ ಒಂದು ವರ್ಷದೊಳಗೆ ಇಲ್ಲ ಅಂದ್ರೆ 25,000 ರೂಪಾಯಿ ದುಡ್ಡಾಯ್ತದೆ ಸರ್. ನಿಗಾ ವಹಿಸಿ ನೋಡ್ಕೋಬೇಕು. ನೋಡ್ಕೋಬೇಕು ಸರ್. ಈಗ ಒಂದು ಎಕರೆ ಭತ್ತ ಮಾಡಿದ್ರೆ ಇಲ್ಲ ಅಂದ್ರು 15,000-20,000 ಖರ್ಚು ಬರ್ತದೆ ಒಂದು ಎಕರೆ ಭತ್ತಕ್ಕೆ. ಒಂದೇ ಒಂದು ಆಟ ತಗೊಂಡ್ಬಿಡಿ, 10,000 ಕೊಟ್ಟು ಆಟ ತಂದ್ಬಿಡಿ. ಒಂದು ವರ್ಷದೊಳಗೆ ಗದ್ದೆ ನಾಟಿ ಹಾಕಿ ಒಂದು ವರ್ಷದೊಳಗೆ 10,000 ಖರ್ಚು ಮಾಡಿ ಆಟ ತಂದ್ಬಿಡಿ. ಭತ್ತನೂ ಕುಯ್ಯಿರಿ, ಆಡ್ನು ಮಾರಿ. ಆಗ ಯಾವ ಲಾಭ ಬರ್ತದೆ ಅದು ಮಾಡಿ. ನಾನು ಹೇಳಿದೆ ಅಂತ ನೀವು ಮಾಡಬೇಡಿ, ನಿಮ್ಮ ಅನುಭವ ಥರನೇ ನೀವು ಮಾಡಿ. ಆಗ ನಿಮ್ಗೆ ಅನುಭವ ಬರ್ತದೆ. ಆಗ ಮಾಡ್ಬೋದು ಅನ್ಸಿದ್ರೆ ಮಾಡಿ, ಇಲ್ಲ ಯಾವ್ದೋ ಒಂದು ಹೇಳ್ತದೆ ಅಂದ್ರೆ ಹೇಳ್ಬಿಡಿ ಅಷ್ಟೇ. ಈಗ ಇದಲ್ದೆ ಕುರಿ ಆಡು ಇವುಗಳ ಸಾಕಣೆ ಅಲ್ಲದೆ ಎರಡು ಎಕರೆ ಭೂಮಿನಲ್ಲಿ ಇನ್ನು ಏನೆಲ್ಲ ಮಾಡ್ಬೇಕು ಅಂತ ಆಸೆ ಇದೆ ಸಾ? ಇನ್ನೇನು ಮಾಡೋಂತದಿಲ್ಲ. ಅಡಿಕೆ ಮಾಡಿವ್ನಿ, ತೆಂಗ್ ಮಾಡಿವ್ನಿ, ಈ ಮಧ್ಯೆ ಹಾಕಂದ್ರೆ ಹೊಸ ಬಾಳೆ ಇದೆ. ಬಾಳೆ ಬಾಳೆ ಒಂದು ಅಷ್ಟೇ ಅಷ್ಟೇ ಆಗೇ ಆಯ್ತದೆ. ಇಲ್ಲೆಲ್ಲ ಇದೆ. ಹೊಸ ಮೆಣಸು ಅದೆ, ಇನ್ನ ಹೊಸ ಕಾಫಿ ಗಿಡ ಅದೆ. ಸಾಕು ಸರ್, ಜೀವನಕ್ಕೆ ಇನ್ನೇನ್ ಬೇಕು ಸರ್ ನಮ್ಗೆ? ಖುಷಿಯಾಗಿದೆ ಅನ್ಸುತ್ತೆ. ಖುಷಿ ಸಾಕು ಸರ್ ಅಷ್ಟೇ. ಇನ್ನ ಅದಕ್ಕಿಂತ ಆದಾಯ, ಇನ್ ರೈತ ಅದಕ್ಕಿಂತ ಆದಾಯ ಮಾಡೋದು ಏನಿದೆ ಸರ್? ಇನ್ನೊಬ್ಬಂತಕ್ ಹೋದ್ರೆ ಕೂಲಿ ಹೇಯ್ ಇದ್ ಮಾಡ್ಲಾ ಅಂದ್ರೆ ಮಾಡ್ಲೇಬೇಕು. ಯಾಕೆಂದ್ರೆ ಚಿಕ್ಕ ಕುಟುಂಬ ಸೊಕ್ಕವಾಗಿರ್ತದೆ. ಈಗ ನೆಂಟ್ರೆಲ್ಲ ಹುಡ್ಕೊಂಡ್ ಬರ್ತಾರ ನಿಮ್ಮ ಹತ್ರ? ಈಗ ಬರ್ತಾವ್ರಿ, ಈಗ ಚೆನ್ನಾಗವ್ರಿ. ಯಾಕಲ ಮಗ ನಾನೇ ಮಾತಾಡೋದ ಮಾತ್ರವೇ ಇಲ್ಲ ಅವಾಗ ತಿರಿಕ ಹೋಯ್ತಿದಾರು ಇವಾಗ ಯಾಕಲ ಮಗ ಮಾತಾಡಿಸ್ತಾನೆ ಹೋಯ್ತಾ ಇದ್ದಿ? ಏನೋ ಆಡೋ ನಾನು ಅವಾಗ ಅಂತೀನಿ, ಆಡಟ್ಕ ಹೋಯ್ತಾನೆ ಕಾಣ್ತಾಣ. ಏನ್ ಮಾವ ಮಾವಾದಾರು ಮಾವ ಅಂತೀನಿ, ಏನಾರ ಹತ್ತು ಸಂಬಂಧರ ಅಣ್ಣ ಪಣ್ಣ ಅಂತೀನಿ. ಆಗ ಇದೇ ಮಾತಾಡಿಸ್ದಂಗ ಹೋಯ್ತಾ ಆಡು ಓಡ್ತಾ ಇದ್ದ ಹೋಯ್ತಾವ್ನಿ. ಏನ್ ಮಾವ ಯಾವಾಗ ಬಂದೆ ನಡೀರಿ ಮನೆಗೆ, ಮನೆಯವ್ರ ಹೆಂಗ್ಸರವ್ರೆ ನಡಿ ಅಂತೀನಿ. ಅವ್ರು ಹೋಯ್ತಾರೆ. ಇವಾಗ ಇತ್ತೀಚೆಗೆ ಬಂದ್ರು ಮಗ ಒಂದು ಎರಡು ಆಡ್ಬೇಕು ಅಂದ್ರು. ಏನ್ ವ್ಯಾಪಾರ ಹೇಳು ಅಂದ್ರು. ನಮ್ಮವನ್ ತಮ್ಮನೆ ಯಾರು ಅಲ್ಲ. ಏನ್ ಕೊಡೋಣ ಹೇಳು ಅಂತ ಅಂದ್ರು. ನಾನಂದೆ ಜೀವನದ ನಮ್ಮವ್ವ ಅವತ್ತು ಹುಟ್ಟು ಬೆಳೆದವ್ರೆ ನಮ್ಮ ಅಪ್ಪನ ಮನೆ ಅದು ಅಂತಾರೆ. ನಮ್ಮ ಅವ್ವಿರೋ ಸಂತೋಷವಾಗಿ ಒಂದು ಆಡ್ ಕೊಡ್ಲಾ ಅಂತ ಅಂತಿದ್ಲು. ಹೆಂಗೋ ಇಟ್ಕೋಗತ್ತಾಗ ಎರಡು ಮರಿಯಾಗಿ ಏನು ಬೇಡ ಅಂದೆ. ಯಾಕೆಂದ್ರೆ ಅವತ್ತು ಕಂಡ್ರು ಕಾಣ್ದೇನೆ ಹೋಯ್ತಿದ್ರಲ್ಲ, ಇವತ್ತು ಕಂಡೆ ಹತ್ರಕ್ಕೆ ಬರ್ತಾವ್ರಲ್ಲ ಅದು ಅದೊಂದೇ ಸಂತೋಷ ಪಡ್ಬೇಕು. ಒಳ್ಳೇದು ಕುಮಾರ್, ನಿಮ್ಮ ಅನುಭವನ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮ ನಿರೀಕ್ಷೆ ಹಾಗೆ ಒಳ್ಳೆಯ ಬದುಕು ಸಿಗಲಿ, ನಿಮ್ಮ ಮಕ್ಕಳಿಗೂ ಸಹ ಒಳ್ಳೆಯ ಬದುಕು ಸಿಗಲಿ. ಈ ಒಂದು ಆತ್ಮವಿಶ್ವಾಸ ಯಾವಾಗಲೂ ಇರಬೇಕಾಗುತ್ತೆ ಒಬ್ಬ ರೈತರಲ್ಲಿ. ಕಷ್ಟಗಳು ಬರೋಂಥ ಸಂದರ್ಭದಲ್ಲಿ ಅದನ್ನು ಧೈರ್ಯವಾಗಿ ಎದುರಿಸಿ ನಿಂತರೆ ಖಂಡಿತ ಭವಿಷ್ಯ ಚೆನ್ನಾಗಿರುತ್ತೆ. ಇದಕ್ಕೆ ನೀವೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಮಾಹಿತಿಗಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕುರಿ ಹಾಗೂ ಮೇಕೆ ಸಾಕಾಣಿಕೆಯಲ್ಲಿನ ಅನುಭವ ಕುರಿತು KR ಪೇಟೆ ತಾಲೂಕು ಶೀಲನೆರೆ ಹೋಬಳಿ ಎಚ್ ಬಳ್ಳೆಕೆರೆಯಲ್ಲಿ ಪಶುಪಾಲನೆ ನಡೆಸುತ್ತಿರುವ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು SS ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿಯ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮಂಡ್ಯ ತಾಲೂಕು ದುದ್ದ ಹೋಬಳಿ ಜಯಪುರದ ಪ್ರಗತಿಪರ ಕೃಷಿಕ JK ಬಸವರಾಜು. ರೈತರ ಬೆಳೆ ಸಮೀಕ್ಷೆ ಆಪ್ ಕುರಿತ ಪ್ರಕಟಣೆ